ನಂತರ ನಾನು ಮದುವೆ ಆದ್ಮೇಲೆ ರಿಸೈನ್ ಮಾಡಿದೆ. ಅಂದ್ರೆ ವಜ್ರೇಶ್ ಅವರು ರೈತರಾಗಿರ್ಲಿಲ್ವಾಗ? ಖಂಡಿತ ರೈತರಾಗಿದ್ರು. ನನಗೆ ಮುಂಚೆಯಿಂದನೂ ಆಸೆ ಇತ್ತು ಸರ್, ರೈತರನ್ನೇ ಮದುವೆ ಆಗಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ನನಗೆ ಬೆಂಗಳೂರು ಜೀವನ ಸಾಕು ಅನ್ಸಿತ್ತು. ಹಾಗಾಗಿ ಯಾಕೆ ರೈತರನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ತಮಗೆ? ಸರ್, ನಮ್ಮದು ನೇಟಿವ್ ಬಂದು ಜುಟ್ನಳ್ಳಿ ಅಂತ, ಸ್ಟ್ರಾಂಗ್ ಬೆಳ್ಗಳದ ಹತ್ರ. ನಾನು ಮಾತ್ರ ಬೆಳೆದಿದ್ದೆಲ್ಲ ಸಿಟಿನಲ್ಲೇ, ನನಗೆ ಹಳ್ಳಿ ಜೀವನ ಸ್ವಲ್ಪನೂ ಗೊತ್ತಿರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ನನಗೆ ಈ ಜಾಯಿಂಟ್ ಫ್ಯಾಮಿಲಿನಲ್ಲೆಲ್ಲ ಇರಬೇಕು ಆ ಥರ ಆಸೆ ಇತ್ತು ನನಗೆ. ಓಕೆ, ಮದುವೆ ಆಗಿದ್ದು ಯಾವಾಗ ಮೇಡಮ್ ತಮಗೆ? 2014 ಸರ್. ಹೌದಾ? ಎಲ್ಲಾಗಿದ್ದು ಮದುವೆ? ಚನ್ನರಾಯಪಟ್ಟಣದಲ್ಲಿ ಸರ್. ಹೇಳಿ, ಮದುವೆ ಆದಮೇಲಿನ ಬದುಕು ಹೇಗಿತ್ತು? ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ನಾವು ಒಂದು 3-4 ಇಯರ್ಸು ಮೈಸೂರಲ್ಲಿದ್ವಿ, ರೆಸ್ಟೋರೆಂಟ್ ಮಾಡಿಕೊಂಡು. ಮೈಸೂರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ ಎಲ್ಲ. ಸ್ವಲ್ಪ ಕೊರೋನಾ ಬಂದ ಮೇಲಿಂದ ನಮಗೆ ಬಿಸ್ನೆಸ್ ಕಮ್ಮಿ ಆಗಿದ್ದರಿಂದ ನಾವು ಊರಿಗೇನೆ ಶಿಫ್ಟ್ ಆಗಿಬಿಟ್ವಿ. ಮೈಸೂರಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇದ್ರಿ? ನಮ್ಮದು ಹೋಟೆಲ್ ಮಯೂರ್ ಅಂತೇಳಿ ಒಂದು ದೊಡ್ಡ ಹೋಟೆಲ್ನೇ ಮಾಡಿದ್ವಿ. ಅದು 3-4 ಕಂಪ್ನಿಗಳಿಗೆ ಎಂಪ್ಲಾಯೀಸ್ ಎಲ್ಲ ಬಂದು ಲಂಚ್ ಎಲ್ಲ ನಮ್ಮ ಹತ್ರನೇ ರೆಗ್ಯುಲರ್ ಆಗಿ ತಗೊತಾ ಇದ್ರು. ಆ ಕರೋನಾ ಬಂದ್ಮೇಲೆ ಸ್ವಲ್ಪ ನಮಗೆ ಏಟ್ ಆಯ್ತದ್ದು, ಹಂಗಾಗಿ ನಾವು ಊರಿಗೆ ಶಿಫ್ಟ್ ಆಗಿಬಿಟ್ವಿ. ಅಂದ್ರೆ ಹೋಟೆಲ್ ಬಿಸ್ನೆಸ್ ಬಗ್ಗೆ ತಮಗೆ ಐಡಿಯಾ ಇತ್ತಾ? ನಿಮಗಾಗ್ಲಿ ನಿಮ್ಮ ಯಜಮಾನರಿಗಾಗ್ಲಿ? ನನ್ನ ಹಸ್ಬೆಂಡಿಗೆ ಇತ್ತು ಸರ್. ಹೌದಾ? ಸ್ವಲ್ಪ ಪರವಾಗಿಲ್ಲ, ಆದ್ರೂ ನೀವು ಅವ್ರ ಜೊತೆ ಕೈ ಜೋಡಿಸ್ತೆ ಅಷ್ಟೇ. ಆಮೇಲೆ ಕರೋನಾ ಬಂದ ಮೇಲೆ ಬಿಸ್ನೆಸ್ ಡೌನ್ ಆಯ್ತು? ತುಂಬಾನೇ ಡೌನ್ ಆಯ್ತು. ನಮ್ದು ಒಂದು 3-4 ಆಫೀಸ್ಗಳಿಗೆ ಡೈಲಿ ಒಂದು 250 ಊಟಗಳನ್ನ ಕೊಡ್ತಾ ಇದ್ವಿ ನಾವು. ಅದು ಏನಾಯ್ತು, ಈ ಕರೋನಾ ಟೈಮಲ್ಲಿ ಕಂಪ್ಲೀಟ್ ಆಗಿ ಕಮ್ಮಿ ಆಗೋಯ್ತು. ಹಾಗಾಗಿ ನಮಗೆ ಸ್ವಲ್ಪ ಎಲ್ಲ, ನಮ್ಮ ಹತ್ರ ಎಂಪ್ಲಾಯೀಸ್ ಒಂದು 40 ಜನ ಇದ್ರು, ಅವ್ರಿಗೆಲ್ಲ ನಾವು ಈ ಸಂಬಳ ಕೊಡೋದ್ರಲ್ಲೆಲ್ಲ ಒಂದು ಸ್ವಲ್ಪ ತೊಂದರೆ ಆಯಿತು ನಮಗೆ. ಹಾಗಾಗಿ ವಾಪಸ್ ಊರಿಗೆ ಹೋಗಿದ್ದೆ. ಯಾವಾಗ ತಾವು? 5 ವರ್ಷದ ಹಿಂದೆ ನಾವು ಊರಿಗೆ ಹೋಗಿದ್ದೆ ಸರ್. ಹೌದಾ? 2020 ಊರಿಗೆ ಹೋಗಿತ್ತು. ಹೇಳಿ ಮೇಡಮ್, ಊರಿಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿ ಇತ್ತು ಜೀವನ, ಹೇಗೆ ಮಾಡಿದ್ರಿ, ಏನು ಮಾಡಿದ್ರಿ? ಹೆಂಗೆ ಅಂತ ಅಂದರೆ, ಮಾಮೂಲಿ ಸ್ವಲ್ಪ ಎಲ್ಲ ತೋಟಗಳನ್ನ ನೋಡ್ಕೊಳ್ತಿದ್ವಿ. ನಾವು ನಮ್ಮ ಅತ್ತೆ ಮಾವನ ಜೊತೆ ಇದ್ವಿ ಒಂದು 2 ವರ್ಷ. ಆಮೇಲಿಂದ ನಾವು ಸಪ್ರೇಟ್ ತೋಟದ ಮನೆಗೆ ಶಿಫ್ಟ್ ಆಗಿ ನಾವೊಂದು ಪುಟ್ಟದಾಗೊಂದು ಮನೆ ಕಟ್ಕೊಂಡು ಅಲ್ಲಿ ತೋಟದ ಮನೆಯಲ್ಲಿ ನಮ್ಮ ಮಾವನವ್ರು ನಮಗೆ ಒಂದು 12 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡೋದು, ಬಿಸ್ನೆಸ್ ಏನಾದರೂ ಮಾಡಬೇಕಲ್ಲ ಅನ್ನೋದಕ್ಕಾಗಿ ನಮಗಿಬ್ರಿಗೂ ಸ್ವಲ್ಪನೂ ಐಡಿಯಾಗಳೇ ಇರಲಿಲ್ಲ ಏನು ಮಾಡಬೇಕು ಅಂತ. ಹಂಗಾಗಿ ಹಸುದು ಮಾಡೋಣ ಈಗ, ಏಕೆಂದರೆ ಹಾಲು ಕರಿಯೋದಕ್ಕೆಲ್ಲ ನಮಗೆ ಬರಲ್ಲ. ಈಗೆಲ್ಲ ಮಿಷಿನ್ ಫೆಸಿಲಿಟಿ ಇರೋದ್ರಿಂದ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು 2 ಹಸು ತೊಗೊಂಡು, ಏನು ಕಷ್ಟ ಅಂತೇಳಿ ಅನ್ನಿಸ್ಲಿಲ್ಲ. ಆಗ ಒಂದೊಂದೇ ಜಾಸ್ತಿ ಮಾಡಿಕೊಂಡು ಇವಾಗ ಒಂದು 10 ಹಸುಗಳನ್ನ ಇಟ್ಕೊಂಡಿದ್ದೀವಿ. ಒಂದು ದಿನಕ್ಕೆ ಒಂದು ಟೈಮ್ಗೆ 45 ಲೀಟ್ರ್ ಹಾಲು ಹಾಕ್ತಿದ್ವಿ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಎಲ್ಲ ಅರ್ಧರ್ಧ ಅದೇ ಒಂದು 3-4 ತಿಂಗಳಾಗಿರೋದ್ರಿಂದ ಇವಾಗ ಒಂದು 25-27 ಲೀಟ್ರ್ ಒಂದು ಟೈಮ್ಗೆ ಹಾಕ್ತೀವಿ. ಒಂದು ದಿನಕ್ಕೆ ಒಂದು 50 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿದೆ ಸರ್ ಇದು, ಅಂದರೆ ರಿಸ್ಕ್ ಅಷ್ಟೊಂದು ರಿಸ್ಕ್ ಇದೆ, ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಮಾಡ್ತಾ ಇದ್ದೀವಿ ಸರ್, ಚೆನ್ನಾಗಿ ನಡೀತಾ ಇದೆ. ಹೇಳಿ ವಜ್ರೇಶ್ ಅವರೇ, ತಮ್ಮ ಬಗ್ಗೆ. ವರದರಾಜೇಗೌಡರು ಅಂತ ನಮ್ಮ ತಂದೆ, ಕಾಳೇಗೌಡನಕೊಪ್ಪಲಲ್ಲಿ ವಾಸ ಇದ್ವಿ. ನಾವು ಇದೇ ಥರ ಈಗ ನಮ್ಮ ಮಿಸ್ಸೆಸ್ ಅವರು ಈಗ ಬೆಂಗಳೂರಲ್ಲಿ ಹೊರಗಡೆ ಕೆಲಸದಲ್ಲಿದ್ದರು, ಬಂದರು ಹೊರಗಡೆ ಬಿಸ್ನೆಸ್ ಮಾಡೋಣ. ಅದು ನಾವು ಮೂಲ ವ್ಯವಸಾಯನೇ ಸರ್ ಆಗ್ಲಿಂದನೂ. ನಾನು ಪಂಚಾಯತಿಲಿ ಉಪಾಧ್ಯಕ್ಷ ಆಗಿದ್ದೆ, ವಿಟಾಪುರ ಗ್ರಾಮ ಪಂಚಾಯತಿ. ಇದರಲ್ಲಿ ನಾನು 21 ವರ್ಷಕ್ಕೇ ಉಪಾಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾ ಇದ್ವಿ. ಕಾಂಟ್ರಾಕ್ಟ್ ಅದು ಇದು ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ವಿ. ಅದಾದ್ಮೇಲಿಂದ ಮದುವೆ ಆಯಿತು. ಮದುವೆ ಆದ್ಮೇಲಿಂದ ಈಗ ಗೊತ್ತಲ್ಲ ಸರ್, ಸಿಟಿ ಕಡೆ ಜಾರಿದ್ವಿ. ಸಿಟಿ ಕಡೆ ಜಾರಿ ರೆಸ್ಟೋರೆಂಟ್. ಮೇಡಮ್ ಹೇಳಿದ್ರು ಇಷ್ಟಪಟ್ಟು ರೈತನ ಮದುವೆ ಆದ ಅಂತ. ಹೌದು, ಅವರೇ ಬಲವಂತ ಮಾಡಿದ್ರೆ ಸಿಟಿಗೆ ಹೋಗೋಣ. ಇಲ್ಲ ಇಲ್ಲ ಇಲ್ಲ, ಬಲವಂತ ಅನ್ನೋದಕ್ಕಿಂತ ಈಗ ಮನೇಲಿ ಈಗ ನನ್ನ ತಮ್ಮ ನೆಂಟಿ ಅವರು ಇವರೆಲ್ಲ ಇರೋದ್ರಿಂದ ಒಟ್ಟು ಫ್ಯಾಮಿಲಿಲಿ ಸುಮ್ಮನೆ ಏನಾದ್ರು ಒಂದು ಇದೇ ಆಗುತ್ತೆ, ಬೇಡ ನಾವು ಹೊರಗಡೆ ಒಂದು ಏನಾದ್ರು ವ್ಯವಹಾರ ಮಾಡೋಣ ಅಂತೇಳಿ ಕಾಂಟ್ರಾಕ್ಟ್ ಮಾಡ್ತಿದ್ವಲ್ಲ, ಹಂಗಾಗಿ ಕಾಂಟ್ರಾಕ್ಟ್ ಅದು ಇದೊಂದು ಮಾಡಿ ರೆಸ್ಟೋರೆಂಟ್ಗಳು ಮಾಡಿದ್ವಿ ಮೈಸೂರಿಗೆ ಬಂದು ಫ್ರೆಂಡ್ಸ್ ಜೊತೆ ಸೇರಿ. ನಿಮಗೆ ಐಡಿಯಾ ಇತ್ತ ರೆಸ್ಟೋರೆಂಟ್? ಇಲ್ಲ ಸರ್, ರೆಸ್ಟೋರೆಂಟ್ ಬಗ್ಗೆ ಐಡಿಯಾ ಇಲ್ಲ. ನನ್ನ ಫ್ರೆಂಡ್ಸು ಒಂದೆರಡು ಮಾಡಿದ್ರಲ್ಲ, ನಾನೊಂದು ಮಾಡಬೇಕು ಅಂತೇಳಿ ಒಂದು V2 ಶಾಫ್ಟ್ ಅಂತೇಳಿ ಒಂದು ಕಂಪ್ನಿನ ಕನ್ಸ್ಟ್ರಕ್ಷನ್ ತಗೊಂಡಿದ್ದೆ. ಆ ಕನ್ಸ್ಟ್ರಕ್ಷನ್ ತಗೊಂಡಿರೋ ಟೈಮಲ್ಲಿ ಏನು ಮಾಡಿದ್ರು, ಅಲ್ಲಿ ಐಡಿಯಾ ಪ್ರಕಾರ ಇಲ್ಲಿ ಎಂಪ್ಲಾಯೀಸ್ಗೇ ನೀವು ಫುಡ್ಡು ಇದೆಲ್ಲ ಮಾಡ್ಬೋದು ಅಂತ ಅಲ್ಲೊಬ್ರು ಮ್ಯಾನೇಜರ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಆದಾಯ ಆಗುತ್ತಲ್ಲ ನೋಡೋಣ ಅಂತೇಳಿ ಅವರ ಕಂಪ್ನಿಗೆ ಕಾರ್ಗಳು ಬಿಟ್ಟಿದೆ ಒಂದೆರಡು. ಆ ಕಂಪ್ನಿನೇ ಹೊಸ ಕಂಪ್ನಿ ಅದು, V2 ಶಾಫ್ಟ್ ಅಂತೇಳಿ ಆಗ್ತಾನೆ ಮೈಸೂರಿಗೆ ಫಸ್ಟ್ ಟೈಮ್ ನಾನು ಇದು ಮಾಡಿದಾಗ. ಅವರು ಫುಡ್ಡು ಮತ್ತು ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ಥರದ್ದು ಸಪ್ಲೈ ಮಾಡ್ಬೋದು ವಜ್ರೇಶ್ ಅವರೇ, ನಿಮಗೆ ಕೆಪಾಸಿಟಿ ಇದೆ ಮಾಡಿ ಅಂತ ಒಬ್ಬರು ಭಾಳ ಬೇಕಾದವರು ಶ್ರೀನಿವಾಸ್ ಸರ್ ಅಂತೇಳಿ ವಿಶ್ವಾಸಕ್ಕೆ ಎಲ್ಲ ಮಾಡಿದ್ರು. ಆಗ ರೆಸ್ಟೋರೆಂಟ್ ಮಾಡಿದ್ವಿ, ಗೊತ್ತಿಲ್ಲ ಬಿಸ್ನೆಸ್ ಅದು, ತಗೊಬಂದು ಬಂಡವಾಳ ಹಾಕಿ ಮಾಡಿದ್ವಿ. ಸ್ವಲ್ಪ ಚೆನ್ನಾಗೇ ನಡೀತಿತ್ತು ಸರ್, ನಾನು ಮಾಡಿದ್ದು ಆ ಲೈನಲ್ಲಿ ಒಂದೂ ಇರಲಿಲ್ಲ. ಅದಾದ್ಮೇಲಿಂದ ಒಂದು 2 ಇಯರ್ಸ್ ಅಷ್ಟೆಲ್ಲ ಒಂದು 4 ಆಗ್ಬಿಡ್ತು ಅಕ್ಕಪಕ್ಕ ಎಲ್ಲ ರೆಸ್ಟೋರೆಂಟ್ಸ್. ಆಮೇಲೆ ಏನಾಯ್ತು ಕರೋನಾ ಅದು ಇದು ಅಂತ ಏನೇನೋ ಫಂಕ್ಷನ್ಗಳು ಇದು. ಆಮೇಲೆ ಎಂಪ್ಲಾಯೀಸ್ ನಮ್ದೇನು ಅಂದ್ರೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶನಿವಾರದ ತನಕ ಬಿಸ್ನೆಸ್ ಅಷ್ಟೆ, ಶನಿವಾರದ ಮೇಲೆ ಎಲ್ಲ ಊರಿಗೆ ಹೋಗ್ಬಿಡ್ತಾ ಇದ್ರು. ಶನಿವಾರ ಭಾನುವಾರ ಬಿಸ್ನೆಸ್ ಇಲ್ಲ, ನಮಗೆ ಟೂರಿಸಮ್ ಪ್ಲೇಸಸ್ ಎಷ್ಟು ಇಲ್ಲ ನಮ್ದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದಿರೋದ್ರಿಂದ. ಆಗ ಹಿಂಗೆ ಎಂಪ್ಲಾಯೀಸ್ದು ಇದೆಲ್ಲ ಬಾಡಿಗೆ ರೆಂಟು ಎಲ್ಲ ಕಮರ್ಷಿಯಲ್ ಜಾಸ್ತಿ ಇದರಲ್ಲಿ ಅವೆಲ್ಲ. ಆಗ ನಮ್ಗೆ ಐಡಿಯಾ ಇರಲಿಲ್ಲವಲ್ಲ, ಐಡಿಯಾ ಇದ್ದಿದ್ರೆ ಸುಮಾರು ಕ್ಲಿಕ್ ಆಯ್ತಿತ್ತೇನೋ, ಏನು ಲಾಸ್ ಆಗ್ತಿರ್ಲಿಲ್ಲ ಅದರಲ್ಲಿ. ಐಡಿಯಾ ಇಲ್ದೇ ಮಾಡಿದ ಏನಾಯ್ತು, ಸ್ವಲ್ಪ ಏಟ್ ಬೀಳ್ತು ಕರೋನಾ ಟೈಮಲ್ಲಿ. ಆಮೇಲೆ ಈಗ ವರ್ಕ್ ಫ್ರಮ್ ಹೋಮ್ ಲಾಸ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಲಾಸ್ ಆಯ್ತು ಸರ್, ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟಲ್ಲಿ ಲಾಸ್ ಆಯ್ತು. ಓಕೆ ಓಕೆ. ಆಮೇಲೆ ಊರಿಗೆ ಹೋದ್ರಿ? ಆಮೇಲಿಂದ ಕರೋನಾ ಬಂತಲ್ಲ ಊರಿಗೆ ಹೋದ್ವಿ. ಪುನಃ ಬಂದು ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ, ಎಲ್ಲ ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡೋಕೆ ಶುರು ಆಗ್ಬಿಟ್ರು ಕಂಪ್ನಿಗಳು ಇದೆಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಯ್ತು ಅಂದರೆ, ಅದಾದಮೇಲೆ ಬಂದು ಮಾಡಿದ್ಮೇಲಿಂದ ಈಗ ರೆಂಟ್ಗೆ ಇದಕ್ಕೆ ಸ್ಯಾಲ್ರಿಗೆ ಹುಡುಗರಿಗೆ ಎಲ್ಲರೂ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಯಿತು. ಓ ಇದ್ಯಾಕೋ ಸಾಲ ಎಲ್ಲ ಈಗ ಸ್ವಲ್ಪ ಮೈ ಮೇಲೆ ಬರುತ್ತೆ, ಇದು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿ ಊರಿಗೆ ಹೋಗ್ಬಿಟ್ವಿ. ತಂದೆ ತಾಯಿ ಜೊತೆ 1-2 ವರ್ಷ ಇದ್ವಿ. ಅದಾದಮೇಲೆ ನಮ್ಮ ತಂದೆ ನಿಮ್ಗೆ ಏನೇನು ಆಯ್ತದ ಅದು ಮಾಡ್ಕೊಳ್ರೆ ಅಂತ ಅಂದಮೇಲಿಂದ ನಾವಿಬ್ರು ಚೂಸ್ ಮಾಡಿದ್ದೆ ಫಸ್ಟು ಹೈನುಗಾರಿಕೆನ ಮಾಡೋಣ. ಮೊದಲು ಮಾಡ್ತಿದ್ವಲ್ಲ, ಮಾಡೋಣ ಫಸ್ಟು. ಈಗ ಏನೋ ಸದ್ಯದ ಮಟ್ಟಿಗೆ ಸರ್ ನೆಮ್ಮದಿಯಾಗಿ ಅನ್ನ ತಿಂತಾ ಇದ್ದೀವಿ ಅಂದರೆ ಹೈನುಗಾರಿಕೆಯಿಂದನೇ ಈಗ ಸದ್ಯದ ಪರಿಸ್ಥಿತಿಲಿ. ಅದು ಯಾರನ್ನೂ ಕೈ ಬಿಡಲ್ಲ ಸರ್, ಬಸವಣ್ಣ ಇದೆಯಲ್ಲ ಅದು ಕೈ ಬಿಡಲ್ಲ ಸತ್ಯ. ಪಾಲಿಗೆ ಎಷ್ಟು ಜಮೀನು ಬಂದಿದೆ ಸರ್? 12 ಎಕರೆ ಇದೆ ಸರ್. 12 ಎಕರೆ ಇದೆ. 12 ಎಕರೆನಲ್ಲಿ ಏನೇನು ಬೆಳೆ ಇದೆ ಸರ್? ಅಡಕೆ, ತೆಂಗು, ಇದು ಹಾಕಿದ್ದೀನಿ ಸರ್. ಏಲಕ್ಕಿ ಇತ್ತೀಚೆಗೆ ನಾನು ರೀಸೆಂಟಾಗಿ ಮಾಡಿದ್ದೀನಿ, ಮೆಣಸು, ಏಲಕ್ಕಿ. ಮಾಮೂಲಿ ಈಗ ಈಗ ರೀಸೆಂಟಾಗಿ 3-4 ತಿಂಗಳಿಂದ ನಿಂಬೆ ಮತ್ತು ಇದ್ರದ್ದು ಮೂಸಂಬಿ, ಈ ಥರ ಎಲ್ಲ ಥರದ ಹಣ್ಣು ಗಿಡಗಳು, ಹಳಸು, ಪ್ರತಿಯೊಂದು ಗಿಡನೂ ಹಾಕಣಿಸ್ತೀನಿ. ಜಾಗಿಕಾಯಿ ಇದ್ರದ್ದು ಎಲ್ಲ ಥರದ ಗಿಡಗಳು ಹಾಕಿದ್ದೀವಿ. ನೀರಿನಾಶ್ರಯ ಏನು ಸರ್? ನೀರಿನಾಶ್ರಯ ನಮಗೇನು ಅಂದರೆ 7 ಕೆರೆದು ಸೋರ್ಸ್ ಆಫ್ ವಾಟರ್ ಕ್ಯಾರಸ್ ಬ್ಯಾಕ್ ವಾಟರ್ ಸರ್. ನಮ್ಮ ಜಮೀನುಗಳೆಲ್ಲ ಬಂದು ನಮಗೆ ನೀರಿಗೆ ಏನಕ್ಕೂ ತೊಂದರೆ ಇಲ್ಲ ಯಾವತ್ತು. ನಮ್ಮ ಭೂಮಿಗಳಲ್ಲಿ ನಂದು 12 ಎಕರೆಯಲ್ಲಿ ಬೋರ್ವೆಲ್ ಅನ್ನೋದೇ ಇಲ್ಲ ಸರ್, ಓಪನ್ ವೆಲ್ ಎಲ್ಲ. ಹೌದಾ? ಹಾಂ, ನಾವು ಕುಡಿಯೋಕೆ ಒಂದಕ್ಕೆ ಮಾತ್ರ ಬೋರ್ವೆಲ್ ಹಾಕ್ಸ್ಕೊಂಡಿದ್ದೀವಿ, ಅಷ್ಟು ನೀರಾವರಿ ನಮಗೆ. ಓಪನ್ ವೆಲ್ ಅಲ್ಲಿ ನೀರು? ಹಾಂ ಸರ್, ಓಪನ್ ವೆಲ್ಗೆ ಎಲ್ಲ ತೊರೆಗಳು ಅಂತೀವಿ ಸರ್. ನೀರಾವರಿ ವಿಧಾನ ಯಾವುದು ಸರ್? ನಾವು ಮಾಮೂಲಿ ಮೇಲ್ಗಡೆಯಿಂದ ನೀರನ್ನು ಪಂಪ್ ಸೆಟ್ಟಲ್ಲಿ ಆನ್ ಮಾಡಿದ್ರೆ ಗದ್ದೆ ಬ್ಯಾಚ್ ಟು ಬ್ಯಾಚು ಗದ್ದೆ ಆದಾಗ ಅದೇ ತುಂಬ್ಕೊಂಡು ಕೆಳಗಡೆ ಪುನಃ ಹಳ್ಳನೇ ಇದೆ, ಮೋಟ್ರಲ್ಲಿ ಹಳ್ಳದಿಂದ ದಿಬ್ಬಕ್ಕೆ ಲಿಫ್ಟ್ ಮಾಡ್ತೀವಿ, ಅಲ್ಲಿಂದ ಗದ್ದೆಗಳೆಲ್ಲ ತುಂಬ್ಕೊಂಡು ಪಾತಿ ಮಾಡಿದ್ದೀವಿ, ಅದ್ರ ಪ್ರಕಾರನೇ ಬಂದು ಪುನಃ ಹಳ್ಳಕ್ಕೆ ಬರುತ್ತದೆ. ಈಗ ನಿಮ್ಮ ತಂದೆ ನಿಮಗೆ ಜಮೀನು ಕೊಟ್ಟಾಗ ಜಮೀನು ಖಾಲಿ ಇತ್ತ? ಇಲ್ಲ ಸರ್, ಇಲ್ಲ ಸರ್, ತೆಂಗು ಇತ್ತು. ತೆಂಗಿ? ಹಾಂ. ಅದ್ರ ಮಧ್ಯಕ್ಕೆ ನಾವೀಗ ಮಿಶ್ರ ಬೆಳೆಗಳು ಮಾಡ್ಕೊಂಡು ಶುಂಠಿ ಹಾಕಿದ್ದೆ ಹೋಸಲಿ. ಈ ಸಲ ಸ್ವಲ್ಪ ರೇಟ್ ಕಮ್ಮಿ ಇದೆ. ಹೋಸಲಿ 1,600 ಹಂಗೆ ಮಾರಿದ್ದೆ, 1,700 ಚೀಲನ ಹೋಸಲಿ. ಈ ಸಲ 1-4 ಎಕರೆಗೆ ಬೇರೆಯವ್ರ ಜಮೀನ ಬೋರ್ ಹಾಕ್ಸಿ ಮಾಡಿದ್ವಿ. ಮಾಮೂಲಿ ಅಗ್ರಿಮೆಂಟ್ ತಗೊಂಡು ಮಾಡ್ತಿರಲ್ಲ ಆ ಥರ ಮಾಡಿದ್ವಿ. ಸ್ವಲ್ಪ ಇವತ್ತು 2 ಎಕರೆ ಕಿತ್ತಿಲ್ಲ, ರೇಟ್ ಡೌನ್ ಇದೆ ಫುಲ್ಲು. ಓಕೆ, ಬಿಸ್ನೆಸ್ ಎಲ್ಲ ಅದು. ಈಗ ಪುನಃ 1.5 ಎಕರೆ ನಾಟಿ ಮಾಡಿಸಿದ್ನಿ ಸರ್, ಓದು ಫೆಬ್ರವರಿ. ಆಗ್ಲಿ ವಜ್ರೇಶ್ ಅವರೇ, ಆರಂಭದಲ್ಲೇ ತಾವು ಆಯ್ಕೆ ಮಾಡಿದ ಹೈನುಗಾರಿಕೆ. ಹೌದು ಸರ್. ಅಲ್ವಾ, ನಿಮಗೆ ತುಂಬ ಏನು ವಿಶ್ವಾಸ ಆಯ್ತಾ ಇದ್ರಲ್ಲಿ ನಾನು ಆದಾಯ ಮಾಡ್ಬೋದು ಅಂತ? ಸರ್, 100% ಹೈನುಗಾರಿಕೆಯಲ್ಲೇ ಆದಾಯ ಮಾಡೋಕ್ಕಾಗ ಸರ್. ಈಗ ರೆಸ್ಟೋರೆಂಟು ಮತ್ತು ಕಾಂಟ್ರಾಕ್ಟ್ ಎಲ್ಲ ನೋಡಿದ್ವಲ್ಲ, ಕಂಡೋರು ನಂಬಿ ಬಂಡವಾಳ ಹಾಕಿದ್ರೆ ಅದರಲ್ಲಿ 10 ರೂಪಾಯಿ ಆದಾಯನು ಮಾಡ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ಲ ಸರ್ ಅದರಲ್ಲಿ. ಹೈನುಗಾರಿಕೆಯಲ್ಲಿ ಮತ್ತು ವ್ಯವಸಾಯದಲ್ಲಿ ಏನು ಅಂದರೆ, ನಾವು ಯಾವತ್ತಿದ್ರೂ ಭೂಮಿ ತಾಯಿಗೆ ಹಾಕಿದ್ರೆ ಭೂಮಿ ತಾಯಿ ಮೋಸ ಮಾಡಲ್ಲ ಅನ್ನೋದೊಂದು ಭಾಳ ದೃಢವಾದ ನಿಮಗೆ ಮೊದಲಿಂದನೂ ಇತ್ತು. ನಮ್ಮ ತಾತವ್ರಿಗೆ 130 ಎಕರೆ ಜಮೀನಿರೋದು, ನಮ್ಮ ತಂದೆ ಅಣ್ಣ ತಮ್ಮದಿರೆಲ್ಲ ಡಿವೈಡ್ ಆಗಿ ನಮಗೆ ನಮ್ಮ ತಂದೆಗೆ 26 ಎಕರೆ ಜಮೀನು ಬಂದಿದೆ. ನಮ್ಮ ತಾತಂಗೆ 130 ಎಕರೆ ಜಮೀನು ಇದ್ದಿದ್ದು. ಅದನ್ನೆಲ್ಲ ವ್ಯವಸಾಯದಲ್ಲೇ ನಮ್ಮ ತಂದೆ ತಾತ ಎಲ್ಲ ಮೂಲ ವ್ಯವಸಾಯಗಾರರೇ. ಸರಿ, ಹಾಗಾಗಿ ಹೈನುಗಾರಿಕೆನ ಶುರು ಮಾಡಿದ್ರಿ? ಹೌದು. ಅಲ್ವೇ, ಅಂದ್ರೆ ಜೀರೋಯಿಂದ ಸ್ಟಾರ್ಟ್ ಮಾಡಿ. ಜೀರೋ ಸರ್, 100% ಆಗಿ ರೆಸ್ಟೋರೆಂಟ್ ಅಲ್ಲೆಲ್ಲ ಲಾಸ್ ಆಗಿ ಜೀರೋ ಅಂದ್ರೆ ಜೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು. ಅವತ್ತಿನ ಪರಿಸ್ಥಿತಿಲಿ ಒಂದು ಹಸು ತಗೊಳಕ್ಕೂ ಸ್ವಲ್ಪ ಈ ಸಂಘ ಸಂಸ್ಥೆಗಳು ಇರ್ತಾವಲ್ಲ, ಧರ್ಮಸ್ಥಳ ಸಂಘ ಅದು ಇದು, ಆ ಥರದಲ್ಲೇ ತಗೊಂಡು ಒಂದು ಹಸು ಶುರು ಮಾಡಿದ್ದು. ಇವತ್ತು ಒಂದು 5-6 ಕರು, 1-8 ಹಸು ಹಾಲು ಕೊಡುವಂಥದ್ದು ಎಲ್ಲ ಒಂದು ಟೈಮ್ಗೆ 50-55 ಲೀಟ್ರ್ ತನಕನೂ ಹಾಕಿದ್ದೀವಿ. ಈಗ ಅಟ್ ಪ್ರೆಸೆಂಟ್ 27-26 ಲೀಟ್ರು ಈಗೆಲ್ಲ ಈ ತಿಂಗಳು 6 ತಿಂಗಳು ಹಸುಗಳು ಇದಾಗಿರೋದ್ರಿಂದ ಮಾಡ್ತಾಯಿದ್ದೀವಿ ಸರ್. ಹೇಳಿ ತೇಜಸ್ವಿನಿ ಅವರೇ, ನಿಮ್ಮ ಕೆಲಸ ಕಾರ್ಯ ಏನಿರುತ್ತೆ ಹೈನುಗಾರಿಕೆಯಲ್ಲಿ? ಸರ್, ಇವಾಗ ಮುಂಚೆ ಎಲ್ಲ ಒಂದು ಸ್ವಲ್ಪ ಲೇಬರ್ಗಳ ಜೊತೆನೇ ಮಾಡಿಸ್ತಾ ಇದ್ವಿ ಕೆಲಸನ. ಇವಾಗ ಅವ್ರದ್ದು ನೋಡ್ತಾ ಸ್ವಲ್ಪ ನಾನು ಫ್ರೀನೇ ಇರ್ತೀನಿ, ಹಂಗಾಗಿ ಏನು ಮಾಡ್ತಾ ಇದ್ದೀವಿ ಇವಾಗ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಲೇಬರ್ಗಳನ್ನ ಕರ್ಕೊತಾ ಇದ್ದೀವಿ. ಈಗ ನಾನು ವಜ್ರೇಶ್ ಇಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಏನಿದೆ ಮಾಮೂಲಿ ಸಂಜೆ ಟೈಮಲ್ಲಿ 4 ಗಂಟೆಗೆ, ಇವಾಗ ಡೈರಿ ಎಲ್ಲ ಟೈಮಿಂಗ್ಸ್ ಚೇಂಜ್ ಆಗಿಬಿಟ್ಟಿದೆ, 4 ಗಂಟೆಗೆ ಹಸುವನ್ನ ಹಾಲು ಕರೆಯೋಕ್ಕೆ ಒಂದು ಕಡೆಗೆ ಕಟ್ತೀವಿ. 4:50ಕ್ಕೆಲ್ಲ ನಮ್ಮಿಬ್ರದ್ದು ಒಂದು 5 ಹಸು ಹಾಲು ಕರೆದಾಗಿರುತ್ತೆ ಮಿಷಿನ್ ಹಾಕೋದು. ಅವ್ರಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಮಿಷಿನ್ ಎಲ್ಲ ಅವ್ರು ಹಾಕ್ತಾರೆ, ಅವ್ರು ಇರಲಿಲ್ಲ ಅಂದರೂ ನಾನು ಹಾಕೊತೀನಿ. ನಿಮಗೆ ಗೊತ್ತಿದೆ? ಹಾಂ ಗೊತ್ತಿದೆ, ಮುಂಚೆ ಅಂತೂ ಮುಟ್ಟಕ್ಕೂ ಎದುರ್ಕೋತಾ ಇದ್ದೆ ನಾನು. ಇವಾಗ ಅವರಿಲ್ಲ ಅಂದ್ರೂ ನಾನು ಒಬ್ಬಳೇ ಹಾಕೊಂಡು ಮೇಂಟೈನ್ ಮಾಡ್ತೀನಿ ನಾನು. ಆಮೇಲೆ ಹಾಲು ಕರೆಯೋದಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್ ಮುಂಚೆ ಫೀಡ್ಸ್ ಎಲ್ಲ ಹಾಕೋದು ಅದೆಲ್ಲ ಮಾಡ್ತೀವಿ. ಅದಕ್ಕೆಲ್ಲ ಮುಂಚೆ ಕಂಪ್ಲೀಟಾಗಿ ಲೇಬರ್ಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ. ಇವಾಗ ಅದನ್ನೆಲ್ಲ ನಾವೇ ಮೇಂಟೈನ್ ಮಾಡ್ಕೊತೀವಿ. ಅದು ಎದ್ದು 4 ಗಂಟೆಗೆ ಹೇಳೋದು ಆ್ಯಕ್ಚುಲಿ ನಾವು ಇವಾಗ 4 ಗಂಟೆಗೆ ಎದ್ದಾಗ ಏನು ಮುಂಚೆ ಹಸುಗಳನ್ನ ನೀಟ್ ಮಾಡಿ ಅದು ಸಗಣಿಯೆಲ್ಲ ತೆಗೆದು ಆಮೇಲಿಂದ ಹಸು ಹಾಲು ಕರೆಯೋದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಾನೇ. 4 ಗಂಟೆಗೇ ಯಾರೂ ಬರಲ್ಲ ಆಳುಗಳು, ಹಂಗಾಗಿ ಅದನ್ನು ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀನಿ. ಆಮೇಲೆ ಅವ್ರು ಹಾಲು ಕರ್ಕೊತಾರೆ, ನಾನು ನೆಕ್ಸ್ಟ್ ಮಕ್ಕಳುಗಳಿಗೆ ಇದು ಮಾಡಿ ಕಳಿಸ್ಕೊಡೋದು ಖಂಡಿತ ಇದೆ. ಇವಾಗ ಟೈಮಿಂಗ್ಸ್ ಚೇಂಜ್ ಆಗೋವರೆಗೂ ಡೈರಿದು ಟೈಮಿಂಗ್ಸ್ ಚೇಂಜ್ ಆಗೋವರೆಗೂ ಕೆಲವೊಂದ್ಸರಿ 6 ಗಂಟೆಯಿಂದ 7:30ವರೆಗೂ ಮಾಡ್ತಾರೆ, ಅವಾಗೇನು 4 ಗಂಟೆಗೆ ಎದ್ದೇಳೋ ಅವಶ್ಯಕತೆ ಇಲ್ಲ. ಇವಾಗ 1.5 ತಿಂಗಳಿಂದ 4 ಗಂಟೆಗೆ ಎದ್ದೇಳ್ತಾ ಇದ್ದೀವಿ ಸರ್. ಡೈರಿ ಟೈಮಿಂಗ್ಸ್ ಏನೀಗ? 5 ರಿಂದ 6. ಹೌದಾ? ಹಂಗಾಗಿ 4:50ಕ್ಕೆ ಮುಗಿಯುತ್ತೆ, 10 ನಿಮಿಷ ಮುಂಚೆ ತಗೊಂಡು ಹೋಗ್ತಾರೆ. ಓಕೆ ಮೇಡಮ್, ಹಾಲು ಕರೆಯೋದಷ್ಟೇ ಅಲ್ಲದೆ ಬೇರೆ ಇನ್ನೇನೇನು ಕೆಲಸ ಮಾಡ್ತಿರ್ತಾವು? ಮೇವಿನ ಬೆಳೆಗಳ ಬೇಸಾಯದ ಬಗ್ಗೆ ಏನಾದ್ರು ಗಮನ ಹರಿಸಿದ್ರಾ? ಇಲ್ಲ ಕೊಟ್ಟಿಗೆ ಸ್ವಚ್ಛತೆ? ಬೇರೆ ಕೊಟ್ಟಿಗೆ ಸ್ವಚ್ಛತೆ ಎಲ್ಲ ಮಾಡ್ತಾ ಇದೀವಿ ನಾವೇ. ಹೌದಾ? ಆಮೇಲೆ ಹಸುಗಳಿಗೆ ಮೇವ್ ಹಾಕೋದು, ಮೇವ್ ಕಟ್ ಮಾಡೋದು ಮಿಷಿನ್ ಇದೆ, ಆ ಮಿಷಿನ್ಗೆ ಮೇವ್ನ ಕೊಡೋದು, ಮೇವ್ ಹಸುಗೆ ಒಂದು 3 ಟೈಮು 3 ದೊಡ್ಡ ಬಕೆಟ್ಗಳಲ್ಲಿ ಇಡ್ತೀವಿ ಮೇವನ ಹಸುಗೆ, ಅದನ್ನೆಲ್ಲ ನಾನೇ ಮೇಂಟೈನ್ ಮಾಡ್ತೀನಿ ಸರ್. ಅವ್ರಿಲ್ದೆ ಇದ್ದಾಗ ಅಥವಾ ಇಬ್ರು ಜೊತೆನಲ್ಲೇ ಮಾಡ್ತಾ ಇದೀವಿ, ಕೈ ಜೋಡಿಸ್ತಾ ಇದೀವಿ. ಆರಾಮಾಗಿ ಏರ್ಪೋರ್ಟ್ ಅಲ್ಲಿ ವಿಮಾನ ನೋಡ್ಕೊಂಡಿದ್ದೆ. ಈ ದಿನ ಬೆಳಗಾದ್ರೆ ಹಸು ಸಗಣಿ ನೋಡ್ಬೇಕಲ್ಲ ಸರ್? ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಸರ್. ಕಾಮಧೇನು ಹೆಂಗೆ ಅಂತಂದರೆ ಈ ಕಲ್ಪವೃಕ್ಷ ಮತ್ತು ಕಾಮಧೇನು ಹೆಂಗೆ ಅಂತಂದರೆ ಎಲ್ಲದರಲ್ಲೂ ಅದರಿಂದ ಇದೇ ಸಿಗುತ್ತೆ. ಕಲ್ಪವೃಕ್ಷದಲ್ಲಿ ಹೆಂಗೆ ಹೇಳಿ, ಒಂದು ಎಳ್ಳಿನಿಂದ ಹಿಡಿದು ಕಾಯಿಂದ ಹಿಡಿದು ಕಾಯಿ ಮೊಟ್ಟೆಯಿಂದ ಹಿಡಿದು ಗುದ್ಮಟ್ಟೆಯಿಂದ ಹಿಡಿದು ಪ್ರತಿಯೊಂದು ಹೆಂಗೆ ಬಳಕೆಗೆ ಬರುತ್ತೋ ಹಂಗೆ ಈ ಕಾಮಧೇನುನಲ್ಲೂ ಅಷ್ಟೇ, ಗಂಜಲದಿಂದ ಹಿಡಿದು ಸಗಣಿಯಿಂದ ಹಿಡಿದು ಹಾಲಿಂದ ಹಿಡಿದು ಎಲ್ಲವೂ ಬಳಸುವಂಥದ್ದೆ. ನನಗೆ ಯಾವತ್ತಿಗೂ ಹಂಗೆ ಅನಿಸಿಲ್ಲ. ಹಳ್ಳಿನಲ್ಲಿರೋದ್ರಿಂದ 10 ವರ್ಷ ಆಯಸ್ಸು ಜಾಸ್ತಿ ಆಗುತ್ತೇನೋ ಅನ್ನೋ ಭಾವನೆಯಲ್ಲಿದ್ದೀನಿ, ಖುಷಿ ಇದೆ ನನಗೆ. ಹೇಳಿ ವಜ್ರೇಶ್ ಅವರೇ, ಹೇಗೆ ಶುರು ಮಾಡಿದ್ರಿ, ಹೇಗೆ ಅಭಿವೃದ್ಧಿ ಹೊಂದಿದ್ರಿ? ಸರ್ ಅದೇ ಒಂದೇ ಹಸುವಿಂದ ಶುರು ಮಾಡಿದ್ವಿ ಸರ್. ಅದಾದ್ಮೇಲಿಂದ ಈಗೇನು ಅನ್ನಿಸ್ತು, ಈಗ ಯಾರ್ದೋ ಹತ್ರನ ಹೋಗಿ ಸಲ ಮಾಡಿದು ಕೆಲಸ ತಗೊಂಡು ಅದು ಇದು ಮಾಡಿ ಎಲ್ಲನೂ ಇದು ಮಾಡೋ ಬದಲು ತಡಿಯಪ್ಪ ನಮ್ಮ ಜಮೀನು ಇಂಪ್ರೂವ್ ಆಗುತ್ತೆ, ನಾವು ಇಲ್ಲೇ ಇತ್ಕೊಂಡು ಇಲ್ಲೇ ಮಾಡೋಣ, ಮಕ್ಕಳನ್ನು ಇಲ್ಲೇ ಓದಿಸ್ಕೋಬೋದು ಎಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಸವಲತ್ತು ಇದೆ ಸರ್. ಮೊದಲು ಸಿಟಿ ಥರ ಏನಿಲ್ಲ, ಈಗ ಹಳ್ಳಿಗಳಲ್ಲಿ ನಿಮಗೆ ಗೊತ್ತು, ಈಗ ಊರೊಳಗಡೆ ಬೇಕ್ರಿಗಳಾಗಲಿ ಮೆಡಿಕಲ್ ಸ್ಟೋರ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು. ಈಗ ಹಳ್ಳಿಗೆ ಕರೋನಾ ಬಂದು ಜನಕ್ಕೆ ಸ್ವಲ್ಪ ಜನಕ್ಕೆ ಮೋಸ ಆಯಿತು ಅನ್ನೋದು ಲಾಸ್ ಆಯಿತು ಅನ್ನೋದಕ್ಕಿಂತ ಜಾಸ್ತಿ ಜೀವನದ ಪಾಠ ಕಲಿಸಿದೆ ಕರೋನಾ ಅನ್ನೋ ಕಾಯಿಲೆ 100%. ಈಗ ನಾವೆಲ್ಲ ಹೋಯ್ತಾನೆ ಇರಲಿಲ್ಲ ಸರ್, ಇಲ್ಲೆಲ್ಲ ಎಷ್ಟು ವರ್ಷ ಬದುಕ್ತಿದ್ವೋ ಏನೋ ಗೊತ್ತಿಲ್ಲ, ಇಲ್ಲಿ ವಾತಾವರಣಕ್ಕೆ ಇಲ್ಲಿ ಇದಕ್ಕೆ. ಅಲ್ಲೇನು ಅಂದರೆ ಆರಾಮ್ಸಾಗಿ 4 ರಿಂದ 1 ಬೆಳಿಗ್ಗೆ 1-2 ಅವರ್ಸು ಸಂಜೆ 1-2 ಅವರ್ಸು ಕೆಲಸ ಮಾಡ್ತೀವ. ಕೆಲಸ ಮಾಡಿದ್ಮೇಲೆ ಹೆಂಡತಿ ಮಕ್ಳ ಜೊತೆ ಆರಾಮ್ಸಾಗಿ ತೋಟದಲ್ಲಿ ಓಡಾಡ್ಕೊಂಡು ಒಳ್ಳೆ ಗಾಳಿ ಅವ ವಾತಾವರಣ ಒಳ್ಳೆ ಫುಡ್ಡು. ಆಮೇಲೆ ಅಲ್ಲಿ ಅಕ್ಕಪಕ್ಕದ ರೈತರು ನಮಗೇನಂದರೆ ಬೆಳೆದ್ರೆ ನಮಗೆ ಗೌಡ್ರ ಮನೆಯವರು ತಗಪ್ಪ ಸೊಪ್ಪು ತರಕಾರಿ ಫ್ರೆಶಸ್ ಏನೇ ಬೆಳೆದ್ರೂ ತಡೆ ನಮ್ಮ ಗೌಡ್ರ ಮನೆ ಕೊಡಬೇಕು, ತಗೊಂಡೋಗ್ಬೇಕು. ಈಗ ಈ ಟೈಮಲ್ಲಿ ತಡ್ನಿ ಹೆಸರು ಉದ್ದು ಹಸರುಗಳು ಸಿಟಿಲಿದ್ದಾಗ ತಿನ್ನೋ ಯೋಗನೇ ಇರಲಿಲ್ಲ ಸರ್ ಅದು. ಇವಾಗ ನಿಜವಾಗ್ಲೂ ಈ ಟೈಮಲ್ಲಿ ತಿನ್ನಕ್ಕೆ ಆಗಲ್ಲ, ಅಷ್ಟು ತಂದುಕೊಡ್ತಾರೆ ಜನ, ಅಷ್ಟು ಬಾಂಧವ್ಯ ಇರ್ತದೆ. ಹಳ್ಳಿ ಜೀವನನೇ ಚೆಂದ 100% ಆಗಿ ನಮ್ಮ ಹಳ್ಳಿ ಜೀವನಕ್ಕಿಂತ. ನೀವು ಮೊದಲನೇ ಹಸು ಖರೀದಿ ಮಾಡಿದ್ರಲ್ಲ? ಹೌದು ಸರ್. ದುಡ್ಡಿಗೆ ಯಾವುದೋ ಧರ್ಮಸ್ಥಳ ಸಂಘದ. ಓಕೆ, ಎಷ್ಟು ಸಾಲ ಮಾಡಿದ್ರಿ ಸರ್? 52,000 ಸರ್. ಓಕೆ, ಎಲ್ಲಿಂದ ತಂದ್ರಿ ಹಸುನ? ಹಸುನ ಇಲ್ಲೇ ಇದ್ರ ಹತ್ರ ಆಲಂಬಡಿ ಇದು ಅಂತಿದೆ ಸರ್, ಅಲ್ಲಿ ಹೋಗಿ ರವಿಯರ್ ಹತ್ರ ಒಂದು 46,000 ಕೊಟ್ಟು ಒಂದು ತಗೊಂಡ್ಬಂದೆ ಸರ್. ನೀವು ಹೋಗಿದ್ರಾ ತೇಜಸ್ವಿನಿ ಅವರೇ? ಸರ್ ಅದು ನನ್ನ ಒತ್ತಾಯಕ್ಕೆ ತಗೊಂಡಿದ್ದು, ಇವ್ರು ಒಪ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಹಸು ನಮಗೆ ನಿನ್ನ ಅದ್ರ ಗೊತ್ತೇ ಇಲ್ಲ ನಿನಗೆ ಅದ್ರ ಬಗ್ಗೆ, ಖಂಡಿತ ಬೇಡ ನಮಗೆ, 1 ಲೀಟ್ರ್ ಹಾಲು ಡೈರಿನಲ್ಲಿ ತೊಗೊಬಂದು ಮಕ್ಳಿಗಾಗುತ್ತೆ. ನನ್ನ ಮಕ್ಕಳು ಸ್ವಲ್ಪ ವೀಕ್ ಇದ್ದಾರೆ, ಹಂಗಾಗಿ ಮನೆಗೋಸ್ಕರ ನಮಗೆ ತೊಗೊಳ್ಳೋಣ ಕಣ್ರಿ ಒಂದು ಅಂತ ಹಿಂಸೆ ಕೊಟ್ಟು ತರಿಸ್ದೆ. ಅವ್ರು ಬಿಲ್ಕುಲ್ ಒಪ್ಪಿರಲಿಲ್ಲ. ಅವತ್ತು ನಾನು ಸಂಘದಿಂದನೇ ಎತ್ಬಿಟ್ಟು ನೀವು ನೋಡೋಣ ಇದೊಂದು ಎಕ್ಸಾಮು ಇದೊಂದು ದಯವಿಟ್ಟು ತಗೊಬನ್ನಿ ಅಂತ ಹಿಂಸೆ ಕೊಟ್ಟು ತರಿಸ್ದೆ ನಾನು. ನೋಡಿದ್ರ ಸಂಘ ನೀವೇ ಸೇರ್ಕೊಂಡಿದ್ದೆ? ನಾನೇ ಸಂಘದಲ್ಲಿ ಮಾಡಿರೋದು ಸರ್, ಅದು ಹೆಣ್ಮಕ್ಳಿಗೆ ಕೊಡೋದು ಧರ್ಮಸ್ಥಳ ಸಂಘ. ನೀವು ಯಾವಾಗ ಸೇರ್ಕೊಂಡಿದ್ರಿ? ನಾನು ಈ ಊರಿಗೆ ಬಂದಲ್ಲ ಸರ್ ಕರೋನಾದಿಂದ, ಆ ಟೈಮಲ್ಲಿ ಧರ್ಮಸ್ಥಳ ಸಂಘಕ್ಕೆ ನಾನು ಸೇರ್ಕೊಂಡಿದ್ದೆ. ಹೌದಾ? ಅಂದ್ರೆ ನಿಮಗೆ ಮುಂಚೆ ಐಡಿಯಾ ಇತ್ತಾ ಇಲ್ಲೆಲ್ಲ ಹಣ ಉಳಿತಾಯ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ? ಅದೇ ಸೇರ್ಕೊಂಡಿದೀವಿ ಅಂತ ಎಲ್ಲ ಮಾತಾಡ್ತಾ ಇದ್ರು, ಆದ್ರೆ ಎಷ್ಟು ಬೆನಿಫಿಟ್ ಅದು ಏನು ಅದೆಲ್ಲ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಬಂದ್ಮೇಲಿಂದ ಇರಲಿ ಒಂದು ನಂದನು ಹಂಗ ಅನ್ನೋ ಹಾಗೆ ಒಂದು ಸೇರ್ಕೊಂಡೆ. ಅಂದ್ರೆ ಈಗ ಹಸು ತರಕ್ ಹೋದಾಗ ನೀವು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಮಾಡ್ತೀನಿ ಅಂತ ಖಂಡಿತ ನಿರೀಕ್ಷೆ ಇರಲಿಲ್ಲ ಸರ್. ಇದೊಂದನ್ನೇ ಮೇಂಟೈನ್ ಮಾಡಿದ್ರೆ ಸಾಕಪ್ಪ, ನಾನು ನಮ್ಮ ಮನೆಯವ್ರು 2 ತಿಂಗಳಾದ್ಮೇಲೆ ಕೊಟ್ಬಿಡ್ತಾರೇನೋ ಇದನ್ನ ಅನ್ನೋ ಥರದಲ್ಲೇ ಇದ್ವಿ. ಹಂಗಾಗಿ ಕೊನೆಗೂ ಅವ್ರ ನಂಬಿಕೆ ಇಲ್ದೇ ಕರುನ ಬಿಟ್ಬಿಟ್ಟು ಬರೀ ಹಸು ಮಾತ್ರ ತಂದಿದ್ರು. ಅವಾಗ ತಾನೇ ಅದು ಕರು ಹಾಕಿತ್ತಂತೆ, ನಮಗೆಲ್ಲ ಎಳೆದಾಡೋಕ್ಕಾಗಲ್ಲ ಅಂತೇಳಿ ಒಂದು ತಂದರು. ಅದು ಕಂಟಿನ್ಯೂಸ್ ಆಗಿ ಒಂದು 15 ದಿನದಿಂದ ಹಿಂಸೆ ಕೊಟ್ಟಿದ್ದೆ ಇವ್ರಿಗೆ. ಕೊನೆಗೆ ನನ್ನ ಹಿಂಸೆ ತಡಿಲಾರದೆ ಅದನ್ನೊಂದು ಆಲ್ ಬ್ಲಾಕ್ ಕಪ್ಪು ತಂದರು. ಅದು ಲಕ್ಷ್ಮಿ ನಮ್ಮ ಮನೆಗೆ ಬಂದುಗಳಿಗೆ ಸ್ವಲ್ಪ ಚೆನ್ನಾಗಿದ್ದೀವಿ ಸರ್ ನಾವು. ಹೇಳಿ ಸರ್, ಮುಂದೇನಾಯ್ತು ಹೇಳಿ. ಒಂದು ಹಸು ತಂದ್ರಿ ಸರ್. ಅದೇ ಒಂದು ಹಸು ತಂದ್ಮೇಲಿಂದ ಈಗ ಏನಾಯ್ತು ಅಂದರೆ ಬೇರೆ ಕೆಲಸಗಳು ಬಿಟ್ಟು ತಡೆ ನೋಡಪ್ಪ, ಹೆಂಗಿದ್ರು ನಮ್ಮದೇ 2 ಎಕರೆ ತೋಟದಲ್ಲಿ ಮೇವು ಹಾಕಿದ್ವಿ ಸೀಮೆ ಕಡ್ಡಿ. ಅಂದರೆ ನಿಮಗೆ ಪಕ್ಕದಲ್ಲಿ ಸ್ನೇಹಿತರು ಹೇಳಿದ್ರು ಈ ಥರ ಮಾಡು, ಈ ಥರ ಮೇವು ಹಾಕು, ನಿಂದೇ ಜಮೀನು ಐತೆ, ಬಿಟ್ಟರೆ ಬೇಲಿ ಹಾಕಿದ್ಯಾ ಸುತ್ತ. ಈಗೇನು ಮಾಡಿದ್ವಿ, ಒಂದು ಹಸು ಇತ್ತಲ್ಲ ಆಗ ಬಿಟ್ಟು ಓಡಿಸ್ತಾ ಇದ್ವಿ. ಬಿಟ್ಟು ಓಡಿಸ್ತಾರೆ ಅದೇ ಎಲ್ಲ ಕಡೆ ಮೇಯ್ಕೊಂಡು ಆರಾಮ್ಸೆಗೆ ಬಂದು ಹಾಲು ಕೊಡ್ತಾ ಇತ್ತು, ಎಲ್ಲ ಮಾಡ್ತಿತ್ತು. ಅದೊಂದು 5-6 ಲೀಟ್ರ್ ತಗೊಂಡೋಗಿ ಹಾಕೋದಂದೆ. ಅದೇನಾಯಿತು, ಈಗ 15 ದಿನಕ್ಕೊಂದ್ಸಲಿ ಡೈರಿಗಳಲ್ಲಿ ಹಾಲನ್ ಪೇಮೆಂಟ್ ಇರೋದ್ರಿಂದ, ಇವ್ರು ಸಂಘ ಎತ್ಕೊಟ್ಟಿರೋದ್ರಿಂದ ಆ ಸಾಲ ತೀರಿಸ್ತಾ ಬಂತು. ಈಗ ನಾವು ಅದೇ ರೆಸ್ಟೋರೆಂಟ್ಗಳಲ್ಲಿ ಪಿಗ್ನಿ ಈ ತಿಂಗಳಕ್ಕಂತೂ ಹಾಕಂತ ಈಕಂತ ಎಲ್ಲ ನೋಡ್ತಿದ್ವಲ್ಲ, ಕಟ್ಟಕಾಯ್ತಿರಲಿಲ್ಲ. ಇಲ್ಲಿ ಸಹ ಹುಡುಗರು ಸಂಬಳ ಕೊಡೋದ ಇಲ್ಲ ಇತ್ಕೊಡೋದ, ಆಮೇಲೆ ಅನ್ನಿಸ್ತಾ ಆದಾಯ ಇದೆ ಅಂತ. ಆಮೇಲೆ ನಾವು ರೈತರು ಏನು ಮಾಡ್ತೀವಿ ಅಂದರೆ ತಪ್ಪು ಮಾಡ್ತೀವಿ ಸರ್. ಒಂದೊಂದ್ಸಲಿ ಈಗ ಮಾಡೋಕ್ಕೆ ಶುರು ಮಾಡಿದ್ಮೇಲಿಂದ ಸಂಪೂರ್ಣವಾಗಿ ಅದನ್ನೇ ಒಂದೇ ಮಾಡಬೇಕು. ಈಗ ಹೈನುಗಾರಿಕೆ ಹಸು ಮಾಡ್ತಾ ಇದ್ದೀವಿ, ಅದ್ರ ಜೊತೇಲಿ ಮಿಶ್ರದಲ್ಲಿ ಒಬ್ಬರನ್ನೇ ಏನೇ ಮಾಡ್ತೀನಿ ಆದಾಯದಲ್ಲಿ ಅಂದರೆ, ಈಗ ಕರು ಬಿಡ್ಬಿಟ್ಟು ಬಂದೆ ಅನ್ನಲ್ಲ, ಅದು ಲಾಸ್ ನನಗೇನೆ. ಇವ್ರು ಹೇಳಿದ್ರು ಕರು ಇಟ್ಕೊಂಬಂದಿಂದ, ನನ್ನ ಡಿಗ್ರಿ ಟೈಮಲ್ಲಿ ನಾನು ಹಸು ಮಾಡಿದ್ದಾಗ ನಾನು ಬೇರೆಯವ್ರನ್ನ ನಂಬ್ಕೊಂಡು, ಇದೇ ಮೈಸೂರಲ್ಲಿ ನಮ್ಮದು ತೋಟ ಇತ್ತು ಬೋಗಾದಲ್ಲಿ ನಮ್ಮ ಸಿಸ್ಟರ್ಸ್ದು, ಅಲ್ಲಿ ನಾನು ಕಾಲೇಜ್ ಟೈಮಲ್ಲೇ ನಾನು ಹಸು ಮಾಡಿದ್ನಲ್ಲ, ಅವಾಗೆಲ್ಲ ನೋಡ್ಕೊಳ್ಳೆ ಆಗ ಲಾಸ್ ಆಗಿತ್ತು. ಯಾಕಪ್ಪ ಈಗ ತಾನೇ ರೆಸ್ಟೋರೆಂಟ್ ಎಲ್ಲ ಲಾಸ್ ಆಗಿ ಸುಧಾರಿಸ್ಕೊಂಡು ಈಗ ತಾನೇ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಇದ್ದೀವಿ, ಪುನಃ ಈ ಹಸು ಎಲ್ಲ ಮಾಡ್ಕೊಂಡು ಲಾಸ್ ಆಗಿ ಜೀವನನ ಪುನಃ ಯಾಕೆ ಹಿಂಸೆ ತಗೊಳ್ಳೋದು ಅಂತೇಳಿ ನಾನು ಬೇಡ ಅಂತ ಇವ್ರು ಎಷ್ಟು ಒತ್ತಾಯ ಕೊಟ್ರು ಬೇಡ ಅಂತಲೇ ಡಿಸೆಂಬರ್ ಯಾರು ಬಳಿಯೋದು ಸಗಣಿ ಎಲ್ಲ ಇದು ಮಾಡೋದಂತ. ಅದಾದಮೇಲೆ ಕ್ರಮೇಣ ಒಂದೊಂದೇ ಪೇಮೆಂಟಲ್ಲಿ ಒಂದೊಂದೇ ಇದರಲ್ಲಿ ಟಗ್ರು ಮರಿಗಳು ಇದ್ದು ಎಲ್ಲ ತಂದ್ವಿ. ಈಗ ಚೆನ್ನಾಗಿದೆ ಸರ್ ಅದು. ಒಂದಕ್ಕೊಂದು ಈಗ ನಾವು ಹಸುಗಾಕೋ ಮೇವಲ್ಲೇ ಟಗ್ರು ಮರಿಗಳು ತಿನ್ಕೊಂತವೆ, ಅವು ಬೆಳ್ಕೊಂತವೆ. 13,000 ಹೇಮಗಿರಿ ಜಾತ್ರೆಯಲ್ಲಿ ತಗೊಂಬಂದಿದೆ ಸುಮ್ಮನೆ. ಈಗ ಹೋಗ ಬಕ್ರಿ ಹಬ್ಬದಲ್ಲಿ 64,000 ಕೊಟ್ಟೆ ಮೂರನ್ನ. ಎಷ್ಟು ತಂದಿದ್ರಿ? 3 ಸರ್ ತಂದಿದ್ದು. ಹೌದಾ? ಹಾಂ, ಸುಮ್ಮನೆ ಜಾತ್ರೆ ನೋಡೋಕ್ಕೆ ಅಂತ ಹೋಗಿದ್ವಿ, ಅಲ್ಲಿ ವ್ಯಾಪಾರ ಮಾಡಿದ್ವಿ, ತಗೊಂಬಂದೆ. ಹಸು ಜೊತೆ ಬಿಟ್ವಿ, ಹಸು ಜೊತೆನೇ ಎಲ್ಲೂ ಹೋಯ್ತಿರಲಿಲ್ಲ, ಹಸು ಜೊತೆನೇ ಓಡಾಡ್ಕೊಂಡು ಹಸು ಜೊತೆಲೇ ಮೇಯ್ಕೊಂಡು ಚೆನ್ನಾಗಿ ಬಂದಿದ್ವಿ. ವಜ್ರೇಶ್ ಅವರೇ, ಈಗ ಒಂದು ಹಸು ಸಾಕಿದ್ರಿ, ಹಾಲನ್ನ ಮಾರಾಟ ಮಾಡಿದ್ರಿ, ಅದರಿಂದ ಸಾಲ ತೀರ್ತಾ ಬಂತು. ಓಹ್, ನಿಮಗೆ ಅನ್ನಿಸ್ತಾವಾಗ ಓಹೋ ಇನ್ನೊಂದೆರಡು ಹಸು ಕಟ್ಕೋಬೇಕು ಅಂತ? ಹೌದು ಸರ್, ಕಟ್ಕೋಬೇಕು ಅಂತ ಅನ್ನಿಸ್ತು ಸರ್. ಅಥವಾ ಅದಕ್ಕೂ ತೇಜಸ್ವಿನಿ ಮೇಡಮ್ ಅವರೇ ಬಲವಂತ ಮಾಡಿದ್ರ? ಇಲ್ಲ ಇಲ್ಲ, ಶುರು ಮಾಡಿದ್ವಿ. ಅದೇ ಸರ್, ಆ ಪೇಮೆಂಟನ್ನು ತೆಗಿಯೋಕ್ಕೆ ಹೋಗಲಿಲ್ಲ ನಾವು, ಈ ಸಂಘಕ್ಕೆ ಅಂತ ಹೇಳಿ ನಾನೇ ಬಳಸ್ಕೊಂಡೆ ಅದನ್ನು, ಸಂಘದ್ದು ಇದನ್ನು ತೀರಿಸ್ಕೊಳ್ಳೋಣ ಅಂತೇಳಿ. ಆಮೇಲಿಂದ ಹೆಂಗೂ ಈಗ ಅರ್ಧ ಅಂತೂ ಹಸುನಲ್ಲಿ ಒಂದು ಈಗ ಒಂದು 10,000 ಹಾಲಲ್ಲಿ ಬರುತ್ತೆ ನಮಗೆ ಅಂತಂದರೆ, ಅದು 5,000 ಎತ್ತಿಟ್ಬಿಡ್ಬೇಕು ನಾವು ಅದರದ್ದು ಫುಡ್ಗೆ ಮತ್ತು ಕಡ್ಡಿಗೆ ಅದು ಇದು ಅಂದ್ಕೊಂಡು. 5,000 ಅಂತೂ ಅರ್ಧ ಅಂತೂ ನಮ್ಗೆ ಉಳಿದೇ ಉಳಿಯುತ್ತೆ ಅದರಲ್ಲಿ. ಹಂಗಾಗಿ ಅರ್ಧ ಸೇವಿಂಗ್ಸ್ ಆಗುತ್ತೆ ಅನ್ನೋದಾದರೆ ಏನಕ್ಕೆ ಇನ್ನೊಂದು 3 ಹೆಂಗೂ ಒಂದು ಮಾಡ್ತಾ ಇದ್ದೀವಲ್ಲ, ಇನ್ನೊಂದು 3 ಮಾಡೋಣ ಅಂತೇಳಿ ಅನ್ನಿಸ್ತು. 3 ಒಟ್ಟಿಗೆ ತಗೊಳ್ಳಿಲ್ಲ, ಒಂದೊಂದೇ ತಗೊಳ್ತಾ ಬಂದು. ಅದಕ್ಕೆಲ್ಲ ಏನು ಮಾಡಿದ್ರಿ ದುಡ್ಡಿಗೆ? ಅದೇ ಸರ್, ಶುಂಠಿ ಹಾಕಿದ್ವಿ. ನಮಗೆ ಲಾಸ್ಟ್ ಇಯರ್ ನಮಗೆ ತುಂಬ ಚೆನ್ನಾಗಿ ಸಿಕ್ತು, ಶುಂಠಿನಲ್ಲಿ ಲಾಭ ಸಿಕ್ತು. ಇವತ್ತು 1,800 ಇದೆ ಶುಂಠಿ ರೇಟು. ಹೋದ ಸರಿ ನಮಗೆ 60 kg ಚೀಲಕ್ಕೆ 6,000 ರೇಟಲ್ಲಿ ಸೇಲ್ ಮಾಡಿದ್ವಿ. 5,700 ಬಿತ್ತನೆಗೆ 6,100 ಕೊಟ್ಟಿರೋ ದಿನ ಇದೆ. ಮತ್ತೊಂದು ಸರಿ ನೀವೇನು ಸಂಘದಲ್ಲಿ ಸಾಲ ಮಾಡಲಿಲ್ಲ? ಖಂಡಿತ ಇಲ್ಲ. ಇದು ಶುಂಠಿ ಸಾಲ ಅನ್ಕೋಬಹುದು? ಸಾಲ ಅಲ್ಲ, ಶುಂಠಿ ಲಾಭ ಅನ್ಕೊಂಡ್ರೆ ತಪ್ಪಿಲ್ಲ. ಆ ಇದರಲ್ಲಿ ತಗೊಂಡ್ವಿ ಒಟ್ಟಿಗೆ ಒಂದೊಂದು 3 ಗ್ಯಾಪಲ್ಲಿ 1-3 ಒಟ್ಟಿಗೆ ತಗೊಂಡ್ವಿ. ಸರಿ ಸರಿ. ಅಂದ್ರೆ ಈಗ ಯಜಮಾನರಿಗೆ ಹೇಳಿ ಈಗ ಅವ್ರ ಹಸು ಜೊತೆ ಇವಾಗೆಲ್ಲ ನಾವೇ ಕರು ಎಲ್ಲ. ಇವಾಗ ಹೆಂಗಾಯ್ತು ಅಂದ್ರೆ ಸರ್, 1.5 ವರ್ಷದಿಂದ ಹಸು ನಮ್ಮ ಹತ್ರಕ್ಕೆ ಬಂದ್ಮೇಲೆ ಎಲ್ಲವೂ ಹೆಣ್ಗರೂನೇ ಆಯ್ತು. ನಮ್ಮ ಹತ್ರ ಇದ್ದಿದ್ದು 5 ಹಸು, ಈಗ 5 ಕರು, ಎಲ್ಲದೂ ಹೆಣ್ಕರೂನೇ ಆಯ್ತು. ನೋಡಿದ್ರ ಹಂಗಾಯ್ತು, ಆ ಕರುಗಳನ್ನ ಸಾಕ್ತಾ ಇದೀವಿ. ಹೇಳಿ ಸರ್, ಸರ್, ಈಗ ಒಂದು 5 ಕರು, ಒಂದು ಒಟ್ಟು 7 ಹಸು ಸರ್. 5 ಕರು, ಒಂದು 7 ಹಸು. 7 ಹಸು ಮೊದಲಿಗೆ ತಂದಿರೋ ಹಸುನು ಇನ್ನೂ ಇದೆ ಸರ್. ಕೊಡಲ್ಲ, ಇದನ್ನ ಬೇಜಾನ್ ಹಿಂಸೆ ಮಾಡಿದ್ದಾರೆ ಸರ್. ಸೀರಿಯಸ್ ಆಗಿ ಸಕ್ಕ ಜನ, ಅದು ಒಂದು ನಾರ್ಮಲ್ ರೇಟ್ 40,000. ಇವತ್ತು ಹಸುಗಳಲ್ಲಿ ಬಡವರಾದ್ರೆ ಯಾರು ಒಬ್ರು ಒಂದು 7 ಲೀಟರ್ ಕಾಲು ಕೊಡ್ತಾ ಇದೆ, ಒಂಥರ ಆಲೋ ಬ್ಲಾಕಿದ್ರದ್ದು. ಏನೇ ಹಿಂಸೆ ಮಾಡಿದ್ರು ಕೊಡಲ್ಲ ಸರ್ ಅದನ್ನ, ಯಾವುದೇ ಕಾರಣಕ್ಕೂ ಇಲ್ಲ ಸರ್. 100% ಆಗಿ ನಾನು ಸೋತು ಎಲ್ಲ ಏನಿಲ್ಲಪ್ಪ, ಇದು ಏನು ಜೀವನ ಸು ಬೇಜಾರು ಸಾಕು, ಇದು ಎಲ್ಲ ರೆಸ್ಟೋರೆಂಟ್ಸು ಇದು ಆ ಪಂಚಾಯತಿಲೆಲ್ಲ ಇದು ಮಾಡಿದೆ, ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಲಾಸ್ ಆಗಿ ಆ ಟೈಮಲ್ಲಿ ಸಖತ್ ಇದಾಗಿದ್ದಾಗ ಬಂದು ಲಕ್ಷ್ಮಿ ಅದನ್ನು ಮಾಡಿದ್ದು. ಇವತ್ತು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸ್ಕೊಬಿಟ್ಟಿದ್ದೆ ಸರ್. ಗಂಡ ಹೆಂಡತಿ ಇಬ್ಬರು ಆರಾಮ್ಸೆಯಾಗಿ ಬೆಳಿಗ್ಗೆ 2 hours, ಸಂಜೆ 2 hours. ಈಗ ಕೊಟ್ಟಿಗೆ ಕಟ್ಕೊಂಡಿದ್ರು ಹೇಳಿ ವಜ್ರೇಶ್ ಅವರು. ಸರ್, ಕೊಟ್ಟಿಗೆನ ಮಾಮೂಲಿ ಎಲ್ಲ ಗುಂತು ಮಾಡಿ ಸುತ್ತ ಸರೌಂಡಿಂಗು ಎಲ್ಲ ಕಾಂಕ್ರೀಟ್ ಹಾಕಿ ಮ್ಯಾಟ್ ಹಾಕಿದ್ದೀನಿ ಸರ್. 2 ಶಿಫ್ಟ್ ಮಾಡಿದ್ದೀನಿ. ಅಂದ್ರೆ ತಲೆ ತಲೆನೋ ಬಾಲ ಬಾಲನೋ ಆ ಥರ ಮಾಡಿಲ್ಲ. ನಾನು ಸೆಂಟ್ರ್ ಒಂದು ಬಿಲ್ಡಿಂಗ್ ಮಾಡಿದ್ದೀನಿ ಸರ್. ಅದರಲ್ಲಿ ಮೇವ್ ಮಾಡಿ ಸುತ್ತ ಎಲ್ ಶೇಪಲ್ಲಿ ಆ ಗೋಡೆಗೇನೆ ಗುಂತ್ ಕಟ್ಟಿದ್ದೀನಿ ಒಂದೇ ಸೈಡ್ಗೆ. ಆ ಸೈಡ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ, ಒಂದು ಬ್ಯಾಚ್ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಮೇವ್ ತಿಂದ ಮೇಲಿಂದ ಇದು ಕ್ಲೀನ್ ಮಾಡೋ ತನಕ ಇನ್ನೊಂದು ಬ್ಯಾಚ್ಗೆ ಹಾಲು ಹಿಡ್ಕೊಂಡು ಹಿಂಡಿ ಕೊಡೋ ಟೈಮ್ಗೆ ಇನ್ನೊಂದು ಬ್ಯಾಚ್ಗೆ ಆ ಕಡೆ ಕಟ್ ಹಾಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಖರ್ಚಾಯಿತು ಕೊಟ್ಟಿಗೆಗೆ? ಕೊಟ್ಟಿಗೆಗೆ ಒಂದು 2.5 lakh ಆಯಿತು ಸರ್. ಅಂದ್ರೆ ಮೇಲ್ಗಡೆ ಸರಿ ದೊಡ್ಡದಾಗಿ ಕಟ್ಬಿಟ್ರ ಅಥವಾ? ಇಲ್ಲ ಸರ್, ಇಲ್ಲ ಸರ್, ಬ್ಯಾಚ್ ಟು ಬ್ಯಾಚ್ ಮಾಡಿದೆ ಸರ್. ಯಾಕೆಂದ್ರೆ ಆಗ್ಲೇ ಮೊದ್ಲೇ ಈ ತರ ಎಲ್ಲ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಮುಗಿಸಿರೋದ್ರಿಂದ ಇದು ಹೆಂಗ ಆಗತ್ತೋ, ಇದು ನಮ್ ಕೆಲ ಆಗಲ್ವೋ, ಇನ್ನು ನಡೆಯಕ್ಕಾಗತ್ತಾ, ಸುಮ್ಮನೆ ಈಗ ಹಸು ತಂದ್ಬಿಟ್ಟಿದೀವಿ, ಇನ್ನು ಅದನ್ನ ಮೇಂಟೈನ್ ಮಾಡೋಕ್ಕಾಗ್ದೇ ಮಾರಬೇಕು ಅಂದಾಗಿ ಕೊಟ್ಟಿಗೆ ಮಾಡಿದ್ದೆಲ್ಲ ಲಾಸ್ ಆಗಬಾರ್ದು. ಆ ಉದ್ದೇಶಕ್ಕೆ ಏನು ಮಾಡಿದ್ವಿ, ಅಂತಂತವಾಗಿ ಈಗ ಹೆಂಗೆ ಹಸುನ ತಂದ್ವೋ, ನಾಲ್ಕು ಅದನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಎಕ್ಸ್ಟೆನ್ಷನ್ ಮಾಡ್ತಾ ಶೀಟ್ ಹಾಕ್ಸ್ತಾ ಹಾಕ್ಸ್ತಾ ಹಾಕ್ಸ್ತಾ ಒಂದು ಲೆವೆಲ್ಗೆ ಈಗ ತಂದು ಹಾಕಿದೆ ಸರ್. ಹಸು ಖರೀದಿ ಮಾಡೋಕೆ ಬರುತ್ತಾಮ್ಮ ನಿಮಗೆ ತೇಜಸ್ವಿನಿ ಅವ್ರಿಗೆ? ಇಲ್ಲ ಸರ್, ಹಸು ತರಕ್ಕೆ ಯಾವುದು ನಾನು ಹೋಗಿಲ್ಲ. ಒಂದು ಹಸು ಮಾತ್ರ ಹೋಗಿದ್ದೆ ನಾನು ಜೊತೆನಲ್ಲಿ. ಓಕೆ, ನನಗೆ ಇದು ಅನುಭವ ಹೇಳಿ ಮತ್ತೆ ಹೇಗಿತ್ತು? ಇಲ್ಲ, ಅವರು ಆ್ಯಕ್ಚುಲಿ ಅದು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟಿದ್ರು ಆ ಹಸುನ. ಒಂದು ಕೇಳಿದ್ದೆ ನಾನು ಹಸುನ ಅದನ್ನು, ನಾನು ಹೋಗೋದು ನನಗೊಂದು ಸ್ವಲ್ಪ ಹಣದ ಸಮಸ್ಯೆ ಇದ್ದಿದ್ರಿಂದ ಹೋಗೋದು ಒಂದು ವಾರ ಲೇಟ್ ಮಾಡಿದೆ ನಾನು. ಪಾಪ ಅವ್ರು ಕಾದರು ನನ್ನನ್ನು 8 ದಿನ, ನಾನು ಹೋಗ್ಲಿಲ್ವಲ್ಲ ಅಂತೇಳಿ ಬೇರೆಯವ್ರಿಗೆ ಕೊಟ್ಟರು. ನನಗೆ ಅವಾಗ ಬೇಜಾರಾಗಿ ನಾನೇ ಬರ್ತೀನಿ ನಡೀರಿ ನಾನು ಮಾತಾಡ್ತೀನಿ ಅಂತೇಳಿ ಆ ಆಂಟಿ ಹತ್ರ ಹೋದೆ ನನ್ನ ಅಮ್ಮನ ಹತ್ರ. ಅವ್ರ ಹತ್ರ ನಾನು ಹೋದ ತಕ್ಷಣ ಪಾಪ ಅವ್ರು ಮಾತಾಡ್ಬಿಟ್ಟು, ಇಲ್ಲ ನನ್ನ ಸಾಕಕ್ಕೆ ಕೇಳ್ತಿರೋದು, ಮಾರಕ್ಕಲ್ಲ, ನನಗೆ ಕೊಡಬೇಕು ನೀವು ಅಂತ ಹೇಳಿದಾಗ ಅವ್ರನ್ನ ಕರ್ಕೊಬಂದು ಅವ್ರಿಗೆ 500 rupees ಅವ್ರು ಎಕ್ಸ್ಟ್ರಾ ನನ್ನ ಮುಂದೆ ನಡೆದಿದ್ದು, ಅವ್ರಿಗೆ 500 rupees ಎಕ್ಸ್ಟ್ರಾ ಕೈ ಕೊಟ್ಬಿಟ್ಟು ನೀನು ತೊಗೊಂಡೋಗವ ಅಂತ ಹೇಳಿ ಕೊಟ್ಟರು ನನಗೆ. ಅವ್ರು ನನ್ನ ಹತ್ರ ಅಡಿಕೆ ಸಸಿ ತೊಗೊಂಡಿದ್ರು. ನಮ್ದು ಇನ್ನೊಂದು ಏನಂದ್ರೆ, ಒಂದು 12 years ನಾವು 12,000 ಅಡಿಕೆ ಸಸಿಗಳನ್ನ ಹಾಕಿದ್ವಿ. ಆ ಅಡಿಕೆ ಸಸಿ ಹೆಂಗೆ ಹಾಕಿದ್ದು ಅಂತ ಅಂದರೆ, ನಾನು ಇಲ್ಲಿ ಹೋದಾಗ ಈ ಮನೆಗೆ ಶಿಫ್ಟ್ ಆದ್ವಿ ನಾವು ತೋಟದ ಮನೆಗೆ ಅಂದ್ವಲ್ಲ, ನಮ್ಮ ಜಮೀನಲ್ಲಿ ಬೀಳ್ತಿದ್ದ ಅಡಿಕೆ ಕಾಯಿಗಳನ್ನ ಬರೀ ಎತ್ಕೊಂಡು ಎತ್ಕೊಂಡು ಇದನ್ನು ಬಿಟ್ಬಿಡ್ತಿದ್ರು ಇವರು. ನಮ್ಮ ಲೇಬರ್ಗಳು ಯಾರು ಬರ್ತಾರೆ ಕೆಲಸಕ್ಕೆ ಅವ್ರುಗಳು ಎತ್ಕೊಂಡೋಗೋರು, ಒಂದು ದಿನನೂ ಆಯ್ತಿರಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನಮ್ದು ಅದು 3.5 acres ಅಡಿಕೆ, ಅದರಲ್ಲಿ ನಮ್ಮ ಮಾವ ಅಡಿಕೆ ಎತ್ಕೋತಾರೆ, ಇಲ್ಲ ಅಂದರೆ ನಾನು. ಇವ್ರು ಯಾರು ಗಂಡ್ಮಕ್ಳು ಹೋಗ್ತಿರ್ಲಿಲ್ಲ ದಾಯಕ್ಕೆ. ನಾನು ಬೆಳಿಗ್ಗೆ ಹೊತ್ತೊಂದು ವಾಕ್ ಆಗ್ತಿತ್ತಲ್ಲ, ಸುಮ್ಮನೆ ಎಲ್ಲೋ ಹೋಗೋದ್ರ ಬದಲು ಹೋಗೋಣ ಅಂತ ಅಂದ್ಬಿಟ್ಟು ಈ ಗಂಬೂಟ್ ಎಲ್ಲನೂ ಹಾಕ್ಕೊಂಡು ಡೈಲಿ ನನ್ನ ಮಕ್ಕಳು ಬೇಗ ಹೋಗ್ತಾರೆ ಚಿನಕುರುಳಿಗೆ ಸ್ಕೂಲ್ಗೆ. ಹೋದ್ಮೇಲೆ 7:50 ನಾನು ಹೋದರೆ 1.5 hours ನಾನು ಕಂಟೆ ಒಂದು ಮರದ ಹತ್ರ ಸರ್ ಒಂದು 20-30 ಮಿನಿಮಮ್ ಬಿದ್ದಿರುತ್ತೆ ಕಾಯಿಗಳು. ಒಂದು ದಿನಕ್ಕೆ ನನಗೊಂದು 6-7 kg ಸಿಕ್ತಿತ್ತು ಅಡಿಕೆ ಕಾಯಿ. ಅದನ್ನು ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಬಂದೆ. ನಾನು ನನಗೆ ಅಡಿಕೆನಲ್ಲೇ ಒಂದು 30,000 ದುಡ್ಡು ಮಾಡ್ಕೊಂಡಿದ್ದೆ ನಾನು. ಅಂದ್ರೆ ಸಸಿ ಮಾಡಿದ್ರೆ ಅಲ್ಲಲ್ಲ, ಆ ಅಡಿಕೆನ ಫಸ್ಟ್ ಎಲ್ಲ ಏನ್ ಮಾಡಿದೆ, ಸಂತೆಗೆ ಮಾರಿದೆ. ಸಂತೆಗೆ ಕೊಟ್ಟು ಕಳಿಸ್ತಿದ್ದೆ ಇವ್ರ ಹತ್ರ, ಶನಿವಾರ ಕೊಟ್ಟು ಕಳಿಸೋದು. ಅಡಿಕೆ 90 rupees, 100 rupees, 80 rupees ಹಿಂಗಿದೆ ಕೆಜಿಗೆ. ದಿನ 7-7 kg ಅಂತಂದ್ರೆ ಅದೇ ಸುಮಾರು ಆಗ್ತಿತ್ತು. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಗೋಟ್ಗಳನ್ನ ನಮಗ್ ಬೇಕಿತ್ತಲ್ಲ, ಹಂಗಾಗಿ ಸಸಿಗಳು ಬೇಕಿತ್ತಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಲೇಬರ್ಗಳನ್ನ ಮಾಡಿಕೊಂಡು ಗೋಟ್ನ ಹಾಕಿ ಹಾಕಿ ಹಾಕಿ ಒಂದು 12,000 ಸಸಿಗಳನ್ನ ಮಾಡಿದ್ವಿ. ಅದು ಒಂದು ಸಸಿಗೆ ಇವತ್ತು 30 rupees ಸೇಲ್ ಮಾಡ್ತಾ ಇದ್ವಿ. ಒಂದು ಸಸಿಗೆ 25-27 ಸಸಿ ಹೆಂಗಿರುತ್ತೆ ಅದು ನೋಡಿ. ಓಕೆ ಹೇಳಿ ಸರ್, ಅದೇನೋ ಹೇಳಬೇಕು ಅಂತಿದ್ರೆ. ಅದನ್ನೇ ಸರ್, ಈಗ ಅಕ್ಕಿ ತೋಟನ ಅದನ್ನ ಕೊಟ್ಬಿಟ್ಟಿರ್ತೀವಿ ಸರ್ ನಾವು ಚೇಣಿಗೆ. 1,00,000 ನಾನು ಒಂದು 6.5 lakh ಕೊಟ್ಟಿದ್ವಿ ಅದು 3 acres. ಅದೇನಾಗುತ್ತೆ ಅಂದರೆ, ಈ ಅಕ್ಕಿ ಇದೆಲ್ಲ ಕುಕ್ಕಿ ಬೀಳ್ತವೆ ಅಣ್ಣದ ಇದನ್ನು, ಒಂದೇ ಸಮ ಬರಲ್ಲ, ಅವ್ರು ಕುಯ್ಯೋಕ್ಕೆ ಬರೋದು ಲೇಟ್ ಮಾಡ್ತಾರಲ್ಲ. ಅದೇನಾಯ್ತಿತ್ತು ಅಂದರೆ, ಬೇರೆ ನಮ್ಮ ಲೇಬರ್ ಇದ್ರಲ್ಲ ತೋಟ ಕಾಯ್ಕೊಂಡು ಮೊದಲಿಂದ ಅವ್ರದೆಲ್ಲ ಪಾಲಾಯ್ತಿತ್ತು. ಇವರು ಹೋದ್ಮೇಲಿಂದ ಇವ್ರೇನು ಮಾಡಿದ್ರು, ಒಂದಿನ ಆಯಿದ್ರು ನೋಡಿದ್ರು, ಅಲ್ಲೇ ಮನೆ ಹತ್ರನೇ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಕೆ ಜಿ 80 rupees, 90 rupees. ಓ ಇವ್ರು ಡೈಲಿ 10 kg ಸಿಗ್ತದೆ ಅಂದರೆ ತಿಂಗಳಿಗೆ ಇಷ್ಟು ಸಿಗ್ಬೋದು ಇವ್ನು ಬರೋ ತನಕ ಕುಯ್ಕೊಳ್ಳೋ ತನಕ ಅಂತ ಡಿಸೈಡ್ ಮಾಡಿ ಆಯ್ಕೊಂಡು ಒಂದು 30 kg ಇದು ಮಾಡ್ತಿರ್ಲಿಲ್ಲ ಸರ್ ಹೋಗಿ ಕೆಡವೋದು ಆ ಥರ ಇಲ್ಲ ಬಿದ್ದಿರೋದನ್ನ ಎತ್ಕೊ ಬರ್ತಿತ್ತು ಅಷ್ಟೇ ಹೇಳಿ ಸರ್ ಅದನ್ನ ಈಗ ಆದಾಯ ಹಳ್ಳಿಲಿ ಹಂಗೇನೆ ಸರ್ ಸಣ್ಣ ಸಣ್ಣದಾಗಿ ಕಾಳು ಕಡ್ಡಿ ಈಗ ತೊಗರಿ ಟೈಮಲ್ಲಿ ತೊಗರಿ ಗಿಡ ಹಾಕೊಳ್ಳೋದು ಪಕ್ಕ ಮನೆ ಪಕ್ಕ ಮೇಲೆ ತರಕಾರಿ ನಮ್ಮ ಮನೆಯವರೇ ಬೆಳೆಯೋಕೆ ಶುರು ಆಗ್ಬಿಟ್ರು ಫಾರಮ್ಗೆ ಹೋಗ್ಬಿಟ್ಟು ನಮ್ಮ ದೇವಸ್ಥಾನ ಹತ್ರ ಒಂದು ಫಾರಮ್ ಇದೆ ಒಂದು 10 ಬದನೆ ಗಿಡ 10 ಮೆಣಸಿನಕಾಯಿ ಗಿಡ ಅವರೇ ಹೇಳಿ ತಡೀರಿ ಬೆಳೀತಾರೆ ಅಂತ ಹೇಳಿ ಮೇಡಮ್ ಅದೇ ಸರ್ ನನಗದು ಹೆಂಗಿತ್ತು ಅಂದರೆ ಯಾವ ಬೀಜ ಹಾಕಿದ್ರೆ ಯಾವ ಥರ ಸಸಿ ಬರುತ್ತೆ ಅನ್ನೋ ಐಡಿಯಾನು ನನಗಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಂಗಾಗಿ ಇವರು ರಿಲೇಟಿವೇ ಒಬ್ಬರು ಬಳ್ಳೇಕೆರೆಯಲ್ಲಿ ನರ್ಸರಿನಲ್ಲಿ ಹೋಗ್ಬಿಟ್ಟು 10 ಟೊಮೆಟೊ ಸಸಿ ಅವ್ರ ಹತ್ರ 10 ಮೆಣಸಿನಕಾಯಿ ಸಸಿ ಎಲ್ಲ ಸಸಿಗಳನ್ನೂ ತಗೊಬಂದೆ ಅದು ಇವ್ರು ಇವೆಲ್ಲ ಯಾಕೆ ಮಾಡ್ತೀಯ ಒಂದು 300 ರೂಪಾಯಿ ಕೊಟ್ಟರೆ ಒಂದು ಮಂಕ್ರಿ ಎಷ್ಟು ಬರುತ್ತೆ ತರಕಾರಿಗಳು ಏನಕ್ಕೆ ಬೆಳೀತೀಯಾ ಅಂತ ಹೇಳ್ತಿದ್ರು ಇಲ್ಲ ನೋಡೋಣ ಸುಮ್ಮನೆ ರೀ ಏನಾಗಲ್ಲ ಅಂದ್ಬಿಟ್ಟು ಸೌತೆಕಾಯಿ ಸಮೇತ ಎಲ್ಲನೂ ತಗೊಬಂದ್ಬಿಟ್ಟೆ ಮತ್ತು ಹೆಂಗೆ ಅಂದರೆ ನಾನಿರೋ ಜಾಗ ತೋಟದ ಮನೆ ಸುತ್ತಮುತ್ತ ದೂರದಲ್ಲಿ ಮನೆಗಳು ಕಾಣುತ್ತೆ ಒಂಟಿ ಮನೆ ನನಗೆಲ್ಲೂ ಹೋಗಿ ಸುಮ್ಮನೆ ಕೂತ್ಕೊಂಡು ಹಿಂಗೆ ಮಾತಾಡ್ಕೊಂಡು ಭಾಷಣ ಆಡಬೇಕು ಆ ಥರ ಆಸೆ ಏನಿಲ್ಲ ಹಂಗಾಗಿ ಮಾಡೋಣ ಇದನ್ನು ಅಂತ ಹೇಳಿ ಒಬ್ಬರು ಲೇಬರ್ನ ಕರ್ಕೊಂಡು ಇದನ್ನೆಲ್ಲ ನಡೆಸ್ತೇವೆ ಒಂದಿನ ಅದೇನು ಅದಕ್ಕೆ ನೇಗ್ಲು ಹಾಕ್ ಒಂಟಿ ರೆಕ್ಕೆ ನೇಗ್ಲು ಅದು ಯಾವುದು 5 ಎಲ್ಲಿನ ನೇಗ್ಲು ಹಾಕ್ಕೊಂಡು ಮಾಡಿಸ್ಬಿಟ್ಟು ಎಲ್ಲನೂ ನಡೆಸ್ತೆ ಆಮೇಲೆ ಒಂದು ಸ್ವಲ್ಪ ಒಂದಿಷ್ಟು ಅಗಲಕ್ಕೆ ಒಂದು ನಮಗೆ ಮನೆಗಾಗೋ ಥರ ಸೇಲ್ ಮಾಡೋಕ್ಕೆ ಅಂತಲ್ಲ ಕೊತ್ತಂಬರಿ ಬೀಜ ಹಾಕಿದೆ ಮೆಂತ್ಯ ಸೊಪ್ಪು ಪಾಲಕ್ ಹಾಕಿದೆ ಎಲ್ಲವೂ ತುಂಬ ಚೆನ್ನಾಗಿ ಬರ್ತಿತ್ತು ಆಮೇಲೆ ಇವರು ಏನು ಶುಂಠಿಗೆಲ್ಲ ಯಾವ್ಯಾವುದೋ ಗೊಬ್ಬರಗಳು ಹಾಕ್ತಿರಲಿಲ್ಲ ಅದನ್ನೇ ಏನೇನು ಹಾಕಬೇಕು ಅಂತ ಕೇಳ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊತಿದ್ವಿ ಹಂಗೆ ಮಾಡ್ತಾ ನಾನು ಸುಮಾರು ಜನಕ್ಕೆ ಕೊಟ್ಟು ಇದ್ದೀನಿ ಪಪ್ಪಾಯ ಗಿಡ ಎಲ್ಲ ಹಣ್ಣುಗಳು ಆಲ್ಮೋಸ್ಟ್ ಇದ್ದಾವೆ ಇವಾಗ ಅಂದರೆ ಇನ್ನೊಂದು ಕೆಲವೊಂದು ಫಲ ಬಿಟ್ಟಿಲ್ಲ ಇನ್ನು ಕೆಲವೊಂದು ಬದನೆಕಾಯಿ ಬೆಳೆದೆ ಮೆಣಸಿನ್ಕಾಯಿ ಬೆಳೆದ್ವಿ ಮತ್ತೆ ಟೊಮ್ಯಾಟೊ ಬೆಳೆದ್ವಿ ಕೊತ್ತಂಬರಿ ಮೆಂತ್ಯ ಪಾಲಕ್ ಕುಂಬಳಕಾಯಿ ಸೌತೆಕಾಯಿ ನೀವು ಬೆಳೆದಿರೋ ತರಕಾರಿನಲ್ಲಿ ನೀವು ಅಡಿಗೆ ಮಾಡೋ ಅನುಭವ ಅದರ ರುಚಿ ಒರಿಜಿನಲ್ ಸರ್ ಅದು ಯಾವುದು ಏನು ಹಾಕಿಲ್ವಲ್ಲ ಒಂದು ಅದು ಫಸ್ಟ್ ದಿನ ಆ ಕಾಯಿಗಳು ಬರ್ತಿದ್ದಾಗ ಅದು ಅನುಭವನೇ ಒಂಥರ ಚೆನ್ನಾಗಿರುತ್ತೆ ಸರ್ ಫೋಟೋ ತಕ್ಕೊತಿದ್ದೆ ನಾನು ಒಂಥರ ಖುಷಿ ಆಗ್ತಿದ್ದೆ ನಮ್ಮ ಅಕ್ಕವ್ರಿಗೆಲ್ಲ ಫೋನ್ ಮಾಡಿ ನಾನು ಹಿಂಗೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ದಿನನೂ ಒಂದು ಲೋಟ ಬಿಸಿನೀರನ್ನೂ ನಾನು ಇಟ್ಟಿರಲಿಲ್ಲ ಮನೆಯಲ್ಲಿ ನಿಜವಾಗ್ಲೂ ನಾವೇನು ಲಕ್ಸುರಿ ತುಂಬ ಶ್ರೀಮಂತರು ಅಂತ ಹೇಳಲ್ಲ ನಾನು ಭಾರಿ ನಾರ್ಮಲ್ ಆಗಿದ್ರು ನನ್ನನ್ನು ನೋಡ್ಕೊಂಡಿದ್ದ ರೀತಿ ತುಂಬ ಲಕ್ಸುರಿ ಆಗಿತ್ತು ನಮ್ಮ ಮನೆಯವರು ನಾವು 4 ಜನ ಹೆಣ್ಮಕ್ಳು ನಾನೇ ಚಿಕ್ಕವಳು ನಿಜವಾಗ್ಲೂ ನನ್ನ ಭಾರಿ ಮಗು ಥರ ನೋಡ್ಕೊಂಡಿದ್ರು ಇವಾಗ ಎಲ್ಲ ಒಂಥರ ತೋರ್ಸೋಕ್ಕೆ ಅವ್ರಿಗೆ ಖುಷಿ ಆಗುತ್ತೆ ಅದನ್ನ ನೀನು ಬೆಳೆದಿರೋದಲ್ಲ ಇದು ಬಿಡು ಅಂತಾರೆ ಇವಾಗಲೂ ನಾನು ತೋರಿಸಿದ್ರು ನಿಮ್ಮ ಲೇಬರ್ ಯಾರೋ ಮಾಡಿರ್ತಾರೆ ನೀನು ಮಾಡಿರಲ್ಲ ಅಂತೇಳಿ ಅಂತಾರೆ ಹೇಳಿ ಸರ್ ಅದೇ ಸರ್ ಅಡಕೆ ಸೋಸಿ ಹಾಕಿದ್ವಿ ಅಡಕೆ ಸೋಸಿಯಿಂದ ಆದಾಯಗಳು ಅದು ತಿಂಗಳಿಗೊಂದ್ಸಲ ಈಗ ರೈತರು ಏನು ಅಂದರೆ ಒಂದೇ ಬೆಳೆ ನಂಬ್ಕೊಂಡ್ರೆ ಆಗಲ್ಲ ಸರ್ ಮಿಶ್ರ ಬೆಳೆಗಳು ಇರಬೇಕು ಈಗ 3 ತಿಂಗಳಿಗೆ ಬರೋದು 6 ತಿಂಗಳಿಗೆ ಬರೋದು ವರ್ಷಕ್ಕೆ ಬರೋದು ಈ ಥರ ಇದ್ದಾಗ ಮಾತ್ರ ನಾವು ವ್ಯವಸಾಯದಲ್ಲೂ ಆದಾಯ ಅಂತ ನೋಡೋಕ್ಕಾಗೋದು ಇವತ್ತಿನ ಇದರಲ್ಲಿ ಮೇವು ಏನೇನು ಬೆಳ್ಕೊತೀರಿ ಹಸುಗೆ ಹಸುಗೆ 35 ಜೋಳ ಹಾಕ್ತೀವಿ ಸರ್ ಮಾಮೂಲಿ ಮೆಕ್ಕೆಜೋಳದ್ದು ಇದಾಗ್ತೀವಿ ಈ ನಮ್ಮ ಇದರಲ್ಲಿ ಈ ಸಣ್ಣ ಜೋಳ ಬರುತ್ತಲ್ಲ ಸರ್ ಅದ್ರಲ್ಲಿ ಕೊಡ್ತಾರೆ ಡೈ ಅಂದರೆ ನಮ್ಮ ಗೌರ್ಮೆಂಟ್ ಹಸುಗಳ ಆಸ್ಪತ್ರೆಯಲ್ಲೇ ಏನು ಮಾಡ್ತಾರೆ ಅಂದರೆ ಆಗಾಗ ಕರೆದು ನಮ್ಮದು ರೇಷನ್ ಇದೆಲ್ಲ ಇಸ್ಕೊಂಡು ಆಧಾರ್ ಕಾರ್ಡ್ದೆಲ್ಲ ಇಸ್ಕೊಂಡು ಅದ್ರ ಜೋಳ ಕೊಡ್ತಾರೆ ಅದು ಒಂದ್ಸಲ ಹಾಕಿದ್ರೆ ಒಂದು 2-3 ಸಲ ಕುಯ್ಬೋದು ಆ ಥರ ಜೋಳ 30 ಜೋಳ ಅದು ಬಿಟ್ಟರೆ ಸೈಲೇಜ್ ಮಾಡ್ಕೋತೀವಿ ಈ ಮಳೆ ಟೈಮ್ ಬಂದಾಗ ಈ ಟೈಮ್ ಆಗ್ಬಿಡ್ತೀವಿ ನಮ್ಮಲ್ಲಿ ಹೊಳೆ ಸೈಡಲ್ಲಿ ಏನು ಮಾಡ್ಬಿಡ್ತಾರೆ ನೀರು ಇಳಿದ ತಕ್ಷಣವೇ ಫುಲ್ ಎಲ್ಲ ಜನ ರೈತರು ಬರೀ ಜೋಳನೇ ಹಾಕೋದು ಸರ್ ಈ ಟೈಮಲ್ಲಿ ಬರೀ 1,000-1,500 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಟನ್ನು ಆಗೇನು ಮಾಡ್ತೀವಿ ಈ ಟೈಮಲ್ಲಿ ತಂದು ಸೈಲೇಜ್ ಮಾಡ್ಕೊಂಡು ಒಂದು 3-4 ತಿಂಗಳು 5 ತಿಂಗಳಿಗೆ ಆಗೋಷ್ಟು ಎಲ್ಲನೂ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತೀವಿ ಇನ್ನು ಮಾಮೂಲಿ ಇದ್ರದ್ದು ಫಾರಮುಲ್ ಕಡ್ಡಿ ಅದು ಹಾಕೊಂಡಿದ್ದೀವಿ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ಸರ್ ಯಾಕೆಂದರೆ ಅದರಲ್ಲಿ ಬೇರೆ ಬೇರೆ ಥರ ತಳಿಯುತ್ತೆ ಏನಾಗುತ್ತೆ ಅಂದರೆ ಹಸು ಈಟಿಗೆ ಬರೋದು ಇದಾಗೋದು ಅದೊಂಥರ ಎಲ್ಲ ಹುಲ್ಲು ಏನು ಅಂದರೆ ಬ್ಲೇಡ್ ಥರ ನೆಲ್ಗೆ ಕುಯ್ಕೊಳ್ಳೋದು ಮೇವು ತಿನ್ನೋಕ್ಕಾಗದೇ ಇರೋ ಥರ ಆ ಥರ ಹುಲ್ಗಳನ್ನ ಸ್ಟಾಪ್ ಮಾಡಿಬಿಟ್ಟಿದ್ವಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸರಿ ಹುಡುಕಿ 35 ಜೋಳ ತಗೊಬಂದು ಮಿಷಿನಲ್ಲಿ ಹೊಡೆದು ಪ್ರಿಪೇರ್ ಮಾಡ್ತೀವಿ ಸರ್ ಜೋಳ ಮಾತ್ರ ಕೊಡೋದು ನೀವು ಒಣಹುಲ್ಲು ಏನು ಕೊಡಲ್ವಾ ನೆಲ್ಲುಲ್ಲು ಕೊಡ್ತೀವಿ ಸರ್ ಭತ್ತದುಲ್ಲು ರಾಗಿ ಕಡ್ಡಿ ಏನಿಲ್ಲ ಯೂಸ್ ಮಾಡಲ್ಲ ಸರ್ ನಾವು ಭತ್ತ ನಾವೇ ಬೆಳ್ಕೊಳ್ಳೋದ್ರಿಂದ ಭತ್ತದುಲ್ಲು ಹಂಗೆ ಪರ್ಚೇಸ್ ಮಾಡಿ ವರ್ಷಕ್ಕೆ 1-4-5 ಎಕರೆದು ಒಂದು ಕಡೆ ಸ್ಟಾಕ್ ಹಾಕಿ ಮೆದೆ ಹಾಕೊಂಡು ನೆಲ್ಲುಲ್ಲು ಬೆಳಗ್ಗೆ ತಿಂಡಿ ಕೊಟ್ಟಮೇಲಿಂದ ನೆಲ್ಲುಲ್ಲು ಹಾಕ್ತೀವಿ 12 ಗಂಟೆ ತನಕ 12 ಗಂಟೆ ತನಕ ನೆಲ್ಲುಲ್ಲಲ್ಲೇ ಮಲ್ಕ ಹಾಕೊಂಡಿರ್ತವೆ ಮಲ್ಕಾಕಿ 12 ಗಂಟೆ ಆದಮೇಲಿಂದ ನಮ್ಮ ಮನೆಯವರು ಹೇಳ್ದಂಗೆ 2-2 ಬೋಸಿ 25-30 kg ಅಂಥದ್ದೊಂದು ಬೋಸಿ ಇದೆ ಅದರಲ್ಲಿ 2 ಟಬ್ ಬಿಟ್ಬಿಟ್ಟು ನೀರು ಬಿಟ್ಬಿಟ್ಟು ಬಿಟ್ಬಿಡ್ತೀವಿ ಮಾಮೂಲಿ ಸಂಜೆ 4 ಗಂಟೆಗೆ ಹಿಂಡಿ ಮಡಗಿ ಅದಕ್ಕೆ ಹಸುಗಳಿಗೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಪೌಷ್ಟಿಕಾಂಶ ಮೈ ಚೆನ್ನಾಗಿರಲಿ ಅಂತ ನಮ್ಮ ಮನೆಯವರು ಕಾಳು ಅದು ಇದೆಲ್ಲ ಈ ಮಾರ್ಕೆಟಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರೋ ಕಾಳುಗಳೆಲ್ಲ ಸಿಗುತ್ತೆ ಆ ಕಾಳುಗಳು ತಂದು ಪುಡಿ ಮಾಡಿ ಮಡಿಕೊಂಡಿದ್ವಿ ಎಲ್ಲದಕ್ಕೂ 1 kg ಡಬ್ಬದಲ್ಲಿ ಒಂದೊಂದು ಡಬ್ಬ ಪೀಡ್ಸ್ ಜೊತೆ ಈ ಹಾಲು ನಮ್ದು ಗೌರ್ಮೆಂಟ್ ಡೈರಿ ಪೀಡ್ಸ್ ಇದೆಯಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ತೀವಿ. ಹೇಳಿ ಮೇಡಮ್ನವ್ರೆ, ಅದೇನದು ಕಾಳುಗಳದ್ದು ವಿಶೇಷ ಸರ್? ಅದೇ ನಾವುಗಳು ಏನು ಬಳಸ್ತೀವಿ ಆ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ. ನನಗೆ ಹೆಸರು ಕಾಳು ಈ ಉದ್ದಿನ ಕಾಳು ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿದು ಸಂತೆಗಳಲ್ಲಿ ಸಿಗುತ್ತಲ್ಲ, ಅದನ್ನೆಲ್ಲ ಒಂದು ಸರಿ ಮಿಷಿನಿಗೆ ಕೊಟ್ಟು ಪುಡಿ ಮಾಡಿಸಿಟ್ಕೊಂಡಿದ್ವಿ. ಅದೇನು ದಪ್ಪ ದಪ್ಪಗೆನೆ ಮಾಡ್ತಾರೆ ನುಚ್ಚು ಥರ, ಅದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿರ್ತೀವಿ. ಇದೆಲ್ಲ ಫೀಡ್ಸ್ ಎಲ್ಲ ಕೊಡ್ತಿರ್ತೀವಲ್ಲ ಆ ಟೈಮಿಗೆ ಅದನ್ನು ಒಂದೊಂದು ಡಬ್ಬ ಹಸುಗಳಿಗೆ ಸೇರಿಸ್ಬಿಟ್ಟು ಕೊಟ್ಬಿಡ್ತೀವಿ. ತಿಂಡಿ ಕೂಡ ನೀವೇನಾ? ಹಾಂ, ಕಂಪಲ್ಸರಿ ನಾನೇ ಕೊಡ್ತಿದ್ದೀನಿ. ಎತ್ಕೊಂಡು ಹೋಗ್ತಾರೆ ಇವರು ಒಂದೊಂದ್ಸರಿ, ಇಲ್ಲದಿದ್ರೆ ಇಬ್ಬರು ಜೊತೆನಲ್ಲಿ. ಏನು ಮಾಡಿದ್ರು ಏನಂತ ಅನಿಸ್ತಿದೆ ಅಂದರೆ, ಈಗ ನಾನು ಆಚೆ ಮಾಡ್ತಾ ಇದ್ದು ಇವರು ಒಂದು ಕಡೆ ಮಾಡ್ತಾ ಇದ್ರೆ ಬೇರೆ ಬೇರೆ ಕಡೆ ಇರ್ತಿದ್ವಿ, ಈಗ ಜೊತೆನಲ್ಲೇ ಇಬ್ಬರೂ ಮಾಡ್ತಿರೋದು ಒಂಥರ ಒಂದು ಖುಷಿ ಇದೆ. ಅಡ್ವಾಂಟೇಜ್ ಇದೆ. 2 ಗಂಟೆ ಕೆಲಸ ಮಾಡ್ತೀವಿ, ಒಳ್ಳೆ ತಿಂಡಿ ತಿನ್ಕೊಂತೀವಿ, ಮಧ್ಯಾಹ್ನದೆಲ್ಲ ಫುಲ್ ಫ್ರೀ ಇರ್ತೀವಿ, ಮತ್ತು ಸಂಜೆ ಇಬ್ಬರು ಜೊತೆನಲ್ಲಿ ಕೆಲಸ ಮಾಡ್ಕೊತೀವಿ. ಮಕ್ಕಳು ಬರ್ತಾರೆ, ಇನ್ನು ಸಂಜೆ ನಾನು ಓದಿಸ್ಕೊಳ್ಳೋದು ಮಕ್ಕಳಿಗೆ ಮಾಡ್ತೀನಿ, ಎಲ್ಲೂ ಟ್ಯೂಷನ್ಗೇನು ಕಲಿಸಲ್ಲ, ನಾನೇ ಓದಿಸ್ಕೊಂತೀನಿ. ಪರವಾಗಿಲ್ಲ ಮೇಡಮ್. ಈಗ ಹೈನುಗಾರಿಕೆ ತುಂಬ ಜನ ಆದಾಯ ಪಡೆಯೋದ್ರಲ್ಲಿ ಕಷ್ಟ ಇದೆ ಅಂತ ಹೇಳ್ತಾರೆ. ನೀವು ಹೇಳಿದ್ರಿ ಬೋಗಾದಿನಲ್ಲಿ ಹಸು ಸಾಕಿದ್ದೆ ನಷ್ಟ ಆಗ್ಬಿಡ್ತು ಅಂತ. ಅದೇ ಸರ್, ಈಗ ಆದಾಯ ಆಗ್ತಿದೆ ಅಂತಂದ್ರೆ ಏನ್ ಕಾರಣ ಇರ್ಬೋದು? 100% ಆಗಿ ಅದನ್ನೇ ಹೇಳಕ್ ಬಂದೆ. ನಾವು ಏನ್ ಮಾಡ್ಬೇಕಾದ್ರೂ ಒಂದೇ ಮಾಡ್ಬೇಕು. ಈಗ ನಾನು ಬೋಗಾದಿಲ್ ಮಾಡಿದಾಗ ಲಾಸ್ ಆಯ್ತು ಅನ್ನಲ್ಲ, ಆಗ ನಾನು ಕಾಲೇಜ್ ಲೈಫು ಯಾರೋ ಒಬ್ಬರು ಆಳ್ನ ಇಟ್ಟಿದ್ದೆ, ಎಲ್ಲೋ ಒಯ್ತಿದ್ದೆ, ಎಲ್ಲೋ ತಿರುಗಾಡ್ತಿದ್ದೆ, ಎಲ್ಲೋ ಬತ್ತಿದ್ದೆ ಇದೆಲ್ಲ. ಈಗ ನಾನು ನನ್ನ ಹೆಂಡತಿ ಎಲ್ಲೂ ಹೋಗಲ್ಲ ಸರ್. ಸರ್, ವರ್ಷಕ್ಕೆ ಈಗ 2 ಸಲ ಇಂಜೆಕ್ಷನ್ ಕೊಡಿಸಿದ್ರು ಹಸುಗಳಿಗೆ ಹೆಚ್ಚು ನಾವೀಗ, ಯಾಕೆಂದರೆ ನಾವು ಮಾಡೋ ಫುಡ್ ಈಗ ಅದಕ್ಕೆ ದಿನ ಈಗ ನಾವೇ ದಿನ ರೈಸ್ ತಿನ್ನು ಅಂದರೆ ಏನು ತಿಂತೀವಿ ಸರ್? ಈಗ ಹಸುಗೆ ನಾವು ಕಾಳು ಕಡ್ಡಿ ಇತರೆಗಳು ಇನ್ನು ಬೇಕಿದೆಲ್ಲನೂ ಆಲ್ಟರ್ನೇಟ್ ಮಾಡ್ತೀವಲ್ಲ, ಹಂಗಾಗಿ ಹಾಲು ಚೆನ್ನಾಗಿ ಕೊಡ್ತವೆ, ಆರೋಗ್ಯವಾಗೂ ಇರ್ತವೆ ಹಸುಗಳು. ಆಮೇಲೆ ನಮ್ಮದು ರೈತ ಒಬ್ಬ ಏನು ಮಾಡೋಕು ಅಂದರೆ ಒಳ್ಳೊಳ್ಳೆ ಬ್ರೀಡ್ಗಳದ್ದು ತಳಿಗಳನ್ನ ಕೊಡಿಸಿ ಸರ್. ವರ್ಷದಲ್ಲಿ ನನ್ನ ಹತ್ರ ಒಂದು 5 ಹಸು ಆಯ್ತು ಅಂದರೆ ಒಂದು 4 ಕರುನಾರು ನಾವು ಹೆಣ್ಗುರು ಹಾಕ್ಸ್ಕೊಂಡು ಕೊಟ್ಟಿಗೆನ ಆದಾಯದಲ್ಲಿ ಇಟ್ಕೋಬೇಕು ಅಂದರೆ 4 ಕರು ಹಾಕ್ಸ್ಕೊಳ್ಳೇಬೇಕು ಸರ್. ನಾವೀಗ ಡಾಕ್ಟ್ರುಗಳಿಗೆ ಈಗೆಲ್ಲ ಬಂದಿದೆ ಬೇರೆ ಥರ ಎಲ್ಲ, ಈಗ ಏನೋ ಸುಮ್ಮನೆ ಹಿಂದೆ ಆದರೆ ಏನೋ ಒಂದು ಊರಿಗೆನೋ ಕೋಣನೋ ಕೊಡಿಸ್ಬಿಟ್ಟು ಸುಮ್ಮನೆ ಏನೋ ಹಾಕಿದ್ದು ಹಾಕ್ತಿದ್ವಿ ಹಂಗಲ್ಲ. ಈಗೆಲ್ಲ ಏನು ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಒಳ್ಳೆ ಹೈಬ್ರಿಡ್ ತಳಿಗಳು ತಂದಿದ್ದು. ನಾನು 5 ಕರು ಹಾಕ್ತಂದ್ರಲ್ಲ ಸರ್, ಅದನ್ನು ನಾನು ಕರ್ಕೊಂಬಂದು ಅದೇ ಕೊಡಿಸ್ಲೇಬೇಕು ಅಂತೇಳಿ ಒಂದೊಂದಕ್ಕೆ 600 ರುಪೀಸು 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ಹೆಣ್ಣು ಕರುಗಳೇ ಆಗೋ ತರ ಆ ಥರದ್ದು ಸರ್, ಸೆಕ್ಸ್ ಲಿಂಕ್ ಸರ್. ಅದನ್ನ ಕೊಡಿಸಿ ಅದಕ್ಕೆ ಅವು ಏನೇನು ಬೇಕು ಪೌಷ್ಟಿಕಾಂಶಗಳು ಅವಕ್ಕೆ ತಾಕತ್ತಾಗಂಗೆ ಮಾಡಿ ಒಳ್ಳೆ ಬ್ರೀಡ್ ಕರುಗಳು ಬರೋ ಥರ ಮಾಡಿ ನನ್ನದು ಕರು ಹಾಕತ್ತಿಂದಾನೆ 2 ಹಸು ಅವಳಿ ಜೋಳಿ ಹಾಕಿದ್ ಸರ್. ನಂದು ನಮ್ದು 2 ಹಸುನು ಹೌದು, ಅವಳು 2 ಹಸುನು ಸಹ ಅವಳಿ ಕರುನೇ ಹಾಕಿದ್ದು. ಪರವಾಗಿಲ್ಲ, 2 ಗಂಡು ಒಂದು ಹೆಣ್ಣು, ಒಂದೆರಡು ಹೆಣ್ಣು ಹಾಕಿತ್ತು, ಒಂದು ಗಂಡು ಒಂದು ಹೆಣ್ಣು ಹಾಕಿತ್ತು. ಆ ಥರ ಬ್ರೀಡಿಂಗ್ಗಳು ಮಾಡ್ಕೊಂಡು ಕೊಟ್ಟಿಗೆನ ಆದಾಯದಲ್ಲಿ ಇಟ್ಕೋಬೇಕು ಅಂದರೆ ಬರೀ ಹಾಲಲ್ಲೇ ಮಾಡೋಕ್ಕಾಗಲ್ಲ ಸರ್, ಬರೀ ಹಾಲು. ಆಮೇಲೆ ಮೇವನ್ನ ಸ್ವಂತವಾಗಿ ಬೆಳಿಬೇಕು. ಈಗ ಇವರು ನಮ್ಮಲ್ಲಿ 90% ಜನ ಏನು ಮಾಡ್ತಾರೆ ಅಂದರೆ, ಓ ಯಾರು ಹಾಕರು ಭೂಮಿಗೆ ಏನೋ ಹಾಕಿದ್ದೀವಿ ತೆಂಗು ಅಡ್ಕೊಂಡ್ಬಿಟ್ಟು ಏನು ಮಾಡೋದು, ಹೋಗೋದು ಒಂದು ಗದ್ದೆನ 1-2 ಸಾವಿರಕ್ಕೆ ತಗೊಳ್ಳೋದು, ಟನ್ನ 1-2.5 ಸಾವಿರಕ್ಕೆ ತಗೊಬರೋದು, ಹಾಕೊಳ್ಳೋದು, ಹಾಲು ಕರಿಯೋದು, ಹಾಕೋದು, ಅಲ್ಲಿ ಹಾಕಾಕ್ತಾಗ ಯೋ ಪೀಡ್ಸು ಹಾಲ್ಗುದ್ನ ಯಾರಾಯಿತು ಇದು. ಸರ್, ನನ್ನ ಭೂಮಿಗೆ ನಮ್ಮ ತಂದೆಯವ್ರ ಕಾಲದಿಂದನೂ ನಮ್ಮದು 130 ಎಕರೆ ಅನ್ನಲ್ಲ, ಮನೆ ಗೊಬ್ಬರ ಅನ್ನೋದೇ ಹಾಕಿರಲಿಲ್ಲ. ಈ ಸಲ 2 ವರ್ಷದಿಂದ ನಾನು ಗೊಬ್ಬರನ ಚಾಪೆ ಹಾಸಂಗೆ ಹಾಸ್ಬಿಟ್ಟಿದ್ದೀವಿ. ಇವತ್ತು ಈ ಮರ ಗಿಡ ಅದೆ ಎಳ್ನೀರು 3 ಲಕ್ಷ ಕೊಟ್ಟಿದ್ವಿ, ಇವತ್ತು 5.5 ಲಕ್ಷ ಕೊಟ್ಟಿದ್ದೀವಿ, ಅಡಕೆನ 6 ಲಕ್ಷ ಕೊಟ್ಟಿದ್ದೀವಿ, 7.5 ಲಕ್ಷ ಕೊಟ್ಟಿದ್ವಿ. ಅದು ಯಾವ ಆದಾಯ? ಎಲ್ಲಿಂದ ಆದಾಯ? ಅದು ಹಸುವಿಂದನೇ ಆದಾಯ. ಈಗ ಹಸುದು ಗೊಬ್ಬರ ತಗೊಂಡೋಗಿ ಅಲ್ಲಿ ಹಾಕ್ಲಿಲ್ಲ, ನಾನು ಇದು ಮಾಡಲಿಲ್ಲ ಅಂದರೆ, ಈಗ ಬೇರೆಯವ್ರತ ಪರ್ಚೇಸ್ ಮಾಡೋಕೆ ಹೋದರೆ ಟ್ಯಾಕ್ಟ್ರಿಗೆ 3000 ಕೇಳ್ತಾರೆ, ಅಯ್ಯೋ ಯಾರು 3000 ಕೊಟ್ಟಾಗ ತಿಪ್ಪೆ ಗೊಬ್ಬರ ಕಡ್ಡಿ ಕಸ ಹಾಕೋರು ತಡೆಯೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ವಿ. ಈಗ ನಾವು ಮಾರೋ ಬದಲು ಏನು ಮಾಡ್ತಿದ್ವಿ, ನಮ್ಮ ಭೂಮಿಗೆ ಒಂದು ಕಡೆಯಿಂದ ಈಗ ಈ ಬ್ಯಾಚ್ ಹಿಂಗೆ ಹಾಕೊಂಡು ಅದಕ್ಕೆ ಕಡ್ಡಿ ಹಾಕ್ಬಿಟ್ಟು ಗೊಬ್ಬರ ಎಲ್ಲ ಅಂದ್ಬಿಟ್ಟು ಗಿಡಗಳಿಗೆ ಹಾಕಿದ್ರೆ ನೆಕ್ಸ್ಟ್ ಈ ಕಡೆ ಒಂದು ಬ್ಯಾಚು, 3 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 3 ಬ್ಯಾಚಲ್ಲೋ ಕಡ್ಡಿ ಹಾಕೋದು, ಗೊಬ್ಬರ ಹಾಕೋದು, ತಗೊಂಡೋಗಿ ಉಳೋದು, ತಗೋಬರೋದು, ಮೇವಾಯಿಸೋದು. ನಿಜವಾಗ್ಲೂ ಹೈನುಗಾರಿಕೆ ಲಾಸ್ ಇಲ್ಲ ಸರ್. ಲಾಸ್ ಇಲ್ಲ ಅಂತಂದರೆ ಸರ್, ಕಡ್ಡಿನ ದುಡ್ಡು ಕೊಟ್ಟು ನಾವು ಮಾಡ್ತೀವಿ ಅಂತಂದರೆ ನೋ ಪ್ರಾಫಿಟ್ ನೋ ಲಾಸ್. ಕಡ್ಡಿನ ಬೇರೆ ಕಡೆ ತೊಗೊತೀವಿ ಅಂದರೆ ಖಂಡಿತ ಅದರಲ್ಲಿ ಲಾಭ 1 ರೂಪಾಯಿನೂ ಕಾಣೋಕ್ಕಾಗಲ್ಲ. ಫೀಡ್ಸ್ಗೂ ಹೋಗುತ್ತೆ, ಪ್ಲಸ್ ಇದಕ್ಕೂ ಕಡ್ಡಿಗೂ ಹೋಗ್ಬಿಡುತ್ತೆ. ಅಲ್ಲಿ ಕಾಮಧೇನು ಅಂತ ಹೇಳಿ ಸಗಣಿ ಮತ್ತೆ ಗಂಜಲ, ಇದಕ್ಕೆ ಸದ್ಬಳಕೆಗೆ ಏನಾದರೂ ಗೋಬರ್ ಘಟಕ ಏನಾದರೂ ಮಾಡ್ಕೊಂಡಿದ್ದೀರಾ ಅಮ್ಮ? ಇಲ್ಲ ಇಲ್ಲ, ಮಾಡಬೇಕು ಅನ್ನೋ ಮನಸ್ಸಿದೆ ಸರ್. ಅದು ಹೌದಾ? ಗೋಬರ್ ಗ್ಯಾಸ್, ಅದು ಗೋಬರ್ ಘಟಕ ಮಾಡ್ಕೊಂಡ್ರೆ ನಿಮಗೆ ಮನೆ ಅಡುಗೆಗೂ ಬಂದ್ಬಿಡುತ್ತೆ. ಹೌದು ಅಲ್ವಾ? ಆಗ ಕಾಮಧೇನು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ್ವಿ ಅನ್ನೋ ಖುಷಿ ಇರುತ್ತೆ. ಓಕೆ, ಈ ಸದ್ಯಕ್ಕೆ ಗೊಬ್ಬರ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ ವಜ್ರೇಶ್ ಅವ್ರಿಗೆ ಅಲ್ವಾ? ಓಕೆ, ಆಮೇಲೆ ಮನೆಗೆ ಹಾಲಿನ ಬಳಕೆ ಚೆನ್ನಾಗಿದೆಯಾ? ಹಾ ಸರ್. ಚೆನ್ನಾಗಿ ಇಟ್ಕೊಂಡು ಕುಡಿತೀರಾ ಅಥವಾ ಎಲ್ಲ ಮಾರ್ಬಿಡ್ತೀರಾ? ಇಲ್ಲ ಸರ್, ಮನೆಗೆ ಇಟ್ಕೊಂತೀವಿ. ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದ್ರ ಕೆನೆಗಳನ್ನ ಗಟ್ಟಿ ಮಾಡಿಕೊಳ್ಳೋದು ಕೆನೆ, ಅದು ಹಸುವಾಗಿರೋದ್ರಿಂದ ತುಂಬ ಗಟ್ಟಿ ಹಾಲೇನು ಇರಲ್ಲ, ಹಂಗಾಗಿ ಕೆನೆನ ಸ್ವಲ್ಪ ಎತ್ತೆತ್ತು ಇಟ್ಕೊಳ್ಳೋದು. ಮತ್ತು ಅದರಲ್ಲೇ ಎಪ್ಪಾಕೊಂಡು ಎಪ್ಪಾಕೊಂಡು ಬೆಣ್ಣೆನೂ ಸಹ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ನಾನು, ಮನೆಗೆ ಬೆಣ್ಣೆನೂ ಸಹ ಮಾಡ್ಕೊತಾ ಇದ್ದೀವಿ ನಾನು. ಬಹಳ ಇಷ್ಟವಾ ವಜ್ರೇಶ್ವರಿಗೆ ಬೆಣ್ಣೆ? ನಮ್ಮನೇಲಿ ತುಪ್ಪ ಇಲ್ಲ ಅಂತಂದರೆ ಯಾರು ಊಟನೇ ಬಿಡಲ್ಲ ಸರ್, ನಾವು ಎಲ್ಲದಕ್ಕೂ ತುಪ್ಪ ಹಾಕತೀವಿ. ಒಳ್ಳೇದು, ಒಳ್ಳೇದಮ್ಮ. ಮತ್ತು ಹಸು ಕಟ್ಟದ ಮೇಲೆ ಎಲ್ಲ ಚೆನ್ನಾಗಿ ತಿನ್ಬೇಕಲ್ಲ. 100% ಸರ್, ಅದರಲ್ಲಿ ಅದು ಹೇಳಿದ್ನಲ್ಲ ಸರ್, ತಾಯಿ ಮನೇಲಿ ತಾಯಿ ಹಂಗೆ ಹಸುನು ಹಂಗೇನೆ, ಅದನ್ನು ಆರೈಕೆ ಮಾಡಿದಷ್ಟು ನಮ್ಮನ್ನು ಆರೈಕೆಯಾಗಿ ಚೆನ್ನಾಗಿ ಬೆಳವಣಿಗೆ ಆಗೋದು 100% ಆಗಿ. ಅದೇ ಈಗ ಹೇಳಿದಲ್ಲ ಸರ್, ಈಗ ತಂದು ಕಟ್ಟಿದ್ದೀನಿ, ಒಂದೆರಡು ಮೇವು ಹಾಕೋದು ಎಲ್ಲೋ ತಿರ್ಗಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಿದ್ರೆ ಮಾಡೋಕ್ಕಾಗಲ್ಲ. ನಾವು ಕೈ ಜೋಡಿಸಿದ್ರೆ ಮಾತ್ರ ಲಾಭನ ಕಾಣಕ್ಕಾಗೋದು. ಮಾಡ್ತಾರೆ ಅಂತ ಬೇರೆಯವ್ರ ಮೇಲೆ ಅನುಭವದ ಮಾತಿದ್ದು ನನಗೆ, ಬೇರೆಯವ್ರು ಮಾಡ್ತಾರೆ ಅಂತೇಳಿ ನೀವು ಎಷ್ಟೇ ಸ್ಯಾಲ್ರಿ ಕೊಡ್ಬೋದು, ಮಾಡ್ತಾರೆ ಅಂತೇಳಿ ನಾವು ಕೈ ಕಟ್ಟು ಕೂತ್ಕೊಂಡ್ರೆ ಖಂಡಿತ ಆಗಲ್ಲ. ನಾವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಲಾಭ ಕಾಣಕ್ಕಾಗುತ್ತೆ. ಇನ್ನೂ ಏನೇನು ಆಸೆಗಳಿದೆ ಅಮ್ಮ ತೇಜಸ್ವಿನಿ ಅವ್ರದ್ದು, ಇನ್ನೂ ಏನು ಮಾಡಬೇಕು ಅನ್ಕೊಂಡಿದ್ದೀರಿ? ಇಲ್ಲ ಸರ್, ನಮ್ಮದು ಮನೆ ಒಂದು ಫೌಂಡೇಶನ್ ಆಗಿ ಬಿಟ್ಬಿಟ್ಟಿದ್ದೀವಿ ಇವಾಗ, ನಾವು ಒಂದು ಚಿಕ್ಕ ಮನೆಯಲ್ಲಿದ್ದೀವಿ ಸದ್ಯಕ್ಕೆ, ಅದೊಂದು ಮನೆ ಕಟ್ಕೊಬೇಕು ಅನ್ನೋ ಆಸೆ ಇದೆ. ನನ್ನ ಮಕ್ಕಳಿಗೆ ಸಾಕು, ನಮ್ಮ ಮಾವ ಪಪ್ಪ ಇವ್ರಿಗೆ ಕೊಟ್ಟಿದ್ದಾರೆ ಈಗ 12 ಎಕರೆ. ನಾವು ನನಗಿಬ್ರು ಮಕ್ಕಳಿದ್ರೆ ನಾವೊಂದು 6 ಎಕರೆ ಅವ್ರಿಗಿಬ್ರು ಕೊಡ್ತೀವಿ. ಈಗ 6 ಎಕರೆ ಜಮೀನಿದೆ ಅಂತಂದರೆ ಎಂಥ ಬಡವ್ರ ಹತ್ರ ಈಗ ಒಂದು 6 ಎಕರೆ ಜಮೀನಿರುತ್ತೆ, ಅದೇನು ಲಕ್ಸುರಿ ಅಲ್ಲ. ನನ್ನ ಇಬ್ಬರು ಮಕ್ಕಳುಗಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನಮಗೆಲ್ಲ ಆರೋಗ್ಯ ಚೆನ್ನಾಗಿ ಕೊಡಲಿ, ಅಷ್ಟೇ ಆಸೆ ಇರೋದು. ಅದೊಂದು ಮನೆ ಕಟ್ಕೊಳ್ಳೋದು. ಅದೇ ಸರ್, ನಾನೀಗ ಅವ್ರು ಹೇಳ್ದಂಗೆ ಒಂದು ನಂದೇ ಅದೊಂದು ಕನಸಿನ ಮನೆ, ಕೇರಳ ಸ್ಟೈಲ್ ತೊಟ್ಟಿ ಮನೆನ ಹಳ್ಳಿಲಿ ಮಾಡ್ಕೋಬೇಕು ಅನ್ನೋದೊಂದು ಥರನೇ ಮಾಡಿ ಬೇಸ್ಮೆಂಟ್ ಮಾಡಿದ್ದೀನಿ ಸರ್, ಒಂದು 7.5 ಲಕ್ಷ ಖರ್ಚು ಮಾಡಿ ಬೇಸ್ಮೆಂಟ್ ಮಾಡಿದ್ದೀನಿ. ಅದನ್ನು ಮಾಡ್ಕೊಂಡು ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಆರಾಮಸೆಯಾಗಿ ಈ ಮಾತ್ರ ನನ್ನ ತಲೆ ಇರೋ ತನಕನೂ ಹೈನುಗಾರಿಕೆ ಅಂತೂ ಬಿಡಲ್ಲ ಸರ್. ಒಳ್ಳೇದು. ಈಗ ಸದ್ಯಕ್ಕೆ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಕೈ ಹಿಡಿದು ಕಾಪಾಡಿದ್ದೇ ಹೈನುಗಾರಿಕೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ತೇಜಸ್ವಿನಿ ಅವರೇ ತಮ್ಮದು ಹೇಳಿ ಕನ್ನಡದಲ್ಲಿ. 7-0-1-9-6-1-0-0-6-7. ಇನ್ನೊಂದು ಸರಿ ಹೇಳ್ತೀರಾ? 7-0-1-9-6-1-0